ತವ ಕಥಾಮೃತಂ ತಕ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನಾ. ಸುರೇಂದ್ರನ ಅಣ್ಣ ಜಡ್ಜಿ ಹೇಳ್ತಾನೆ, ಬ್ರಾಹ್ಮ ಸಮಾಜ ಪ್ರಚಾರ ಮಾಡ್ತದೆ ಹೆಂಗಸರಿಗೆ ಸ್ವಾಧೀನತೆ ಕೊಡಬೇಕು, ಜಾತಿ ಭೇದವನ್ನು ನಿರ್ಮೂಲನೆ ಮಾಡಬೇಕು ಅಂತ. ಇವರ ಸಂಬಂಧ ನಿಮ್ಮ ಅಭಿಪ್ರಾಯ ಏನು? ಬೇರೆ ವಿಷಯ ಎತ್ತಿದ ಈತ. ಶ್ರೀರಾಮಕೃಷ್ಣರು ಸಾಧನೆ ಮಾಡಿದಂತಹ ವಿಧಾನವನ್ನು ನೋಡಿದರೆ ಪ್ರಪಂಚವೇ ಇರಲಿಲ್ಲ ಅವರ ಪಾಲಿಗೆ. ಇನ್ನು ಹೆಂಗಸರಲ್ಲಿ ಜಾತಿ ಭೇದದಲ್ಲಿ ಈ ಸಮಾಜದ ರೀತಿ ನೀತಿಗಳೆಲ್ಲ ಏನು, ನಿಯಮಾವಳಿಗಳೆಲ್ಲ ಏನು ಅಂತ ಹೇಳ್ತಕ್ಕಂಥ ಅದನ್ನು ತಿಳಿಯುವ ಸಂದರ್ಭವೇ ಬರಲಿಲ್ಲ ಅವ್ರ ಪಾಲಿಗೆ. ಆ ಭಗವದ್ ವ್ಯಾಕುಲತೆ ಭಗವದ್ ಸಾಕ್ಷಾತ್ಕಾರದ ಆವೇಗದಲ್ಲಿ ಸಂಪೂರ್ಣ ಎಲ್ಲವನ್ನೂ ಕೂಡ ಮರೆತು ಬಿಟ್ಟಿದ್ದಾರೆ ಅವರು. ಆದರೆ ಅವರನ್ನು ಕಂಡಾಗಲೂ ಕೂಡ ಈ ಜರ್ಜಿಗೆ ಆ ಪ್ರಶ್ನೆಯನ್ನು ಕೇಳಬೇಕು ಅಂತ ಮನಸ್ಸಾಗುತ್ತೆ. ಹೆಂಗಸರಿಗೆ ಸ್ವಾಧೀನತೆ ಕೊಡಬೇಕೋ ಬೇಡವೋ ಅಂತನ್ನುವ ವಿಷಯದಲ್ಲಿ ಆಧ್ಯಾತ್ಮಿಕ ವ್ಯಕ್ತಿ ಹೇಳುವಂತಹದ್ದೇನಿದೆ? ಆಧ್ಯಾತ್ಮಿಕ ವ್ಯಕ್ತಿ ಏನು ಹೇಳ್ತಾನೆ? ಪರಮಾತ್ಮ ಒಬ್ಬನೇ ಸತ್ಯ, ಅದು ಉಳಿದ ಸೆಲ್ಲ ನಿತ್ಯ, ಇವತ್ತುಂಟು ಈಗುಂಟು ಈಗಿಲ್ಲ. ಅದನ್ನೇ ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಹೇಳ್ತಾರೆ. ಅಂಥವುಗಳ ಕುರಿತಾಗಿ ತಲೆ ಕೆಡಿಸಿಕೊಳ್ಳಲು ಏನ್ ಪ್ರಯೋಜನ ಅಂತನ್ನುವ ಈ ಭಾವದಲ್ಲಿ ಸಾಮಾನ್ಯವಾಗಿ ಇರ್ತಾರೆ. ಅಂತ ಅದರಲ್ಲಿ ಶ್ರೀರಾಮಕೃಷ್ಣನಿಂದ ಈ ಪ್ರಶ್ನೆಯನ್ನು ಕೇಳಲಾಗ್ತದೆ. ಶ್ರೀರಾಮಕೃಷ್ಣರು ಕೂಡ ಕೇಳಿದಂತಹ ವ್ಯಕ್ತಿ ಸಾಮಾನ್ಯ ಅಲ್ಲ, ಒಬ್ಬ ಜಡ್ಜಿ. ಆದ್ರಿಂದ ಅದಕ್ಕೊಂದು ಉತ್ತರ ಕೊಡ್ತಾರೆ. ಮೊದಲನೇದಾಗಿ ಅವರು ಪ್ರಾರಂಭ ಮಾಡೋದೇನು ಅಂತಂದ್ರೆ, ಭಗವಂತನಲ್ಲಿ ಹೊಸದಾಗಿ ಜನರಿಗೆ ಅನುರಾಗ ಉಂಟಾಗುತ್ತಾ ಇರುವಾಗ ಹಾಗನಿಸ್ತದೆ. ಬಿರುಗಾಳಿ ಬಂತು ಅಂದ್ರೆ ಧೂಳು ಎಳೆದಿದೆ, ಆಗ ಅಂಟೆಕಾಯಿ ಮರ ಯಾವುದು, ಹುಣಸೆ ಮರ ಯಾವುದು, ಮಾವಿನ ಮರ ಯಾವುದು ಅಂತ ಅನ್ನೋದನ್ನು ಪ್ರತ್ಯೇಕಿಸೋದಕ್ಕಾಗೋದಿಲ್ಲ. ಆದ್ರೆ ಬಿರುಗಾಳಿ ನಿಂತು ಹೋದ ನಂತರ ಎಲ್ಲರೂ ಸ್ಪಷ್ಟವಾಗಿ ತೋರಿಬರುತ್ತದೆ. ನವಾನುರಾಗದ ಬಿರುಗಾಳಿ ನಿಂತು ಹೋದ ನಂತರ ಕ್ರಮೇಣ ಅರ್ಥವಾಗ್ತದೆ, ನಿಜವಾಗಿ ಭಗವಂತನೇ ಶ್ರೇಯಸ್ಕರ ನಿತ್ಯ ವಸ್ತು, ಉಳಿದದೆಲ್ಲ ಅವತ್ತು ಅಂತ. ಸಾಧು ಸಂಘ ತಪಸ್ಸು ಮಾಡದಿದ್ರೆ ಇದನ್ನೆಲ್ಲ ಕೈಸುವುದಕ್ಕಾಗೋದಿಲ್ಲ. ಮೃದಂಗದ ಕರ್ತವನ್ನ ಕೇವಲ ಬಾಯಿಂದ ಮಾತ್ರ ಹೊರಡಿದ್ರೆ ಏನು ಪ್ರಯೋಜನ? ಅದನ್ನ ಮೃದಂಗದ ಮೂಲಕ ಹೊರಡಿಸುವುದು ಬಹಳ ಕಠಿಣ. ಕೇವಲ ಲೆಕ್ಚರ್ನಿಂದಲೇ ಏನು ಪ್ರಯೋಜನ? ತಪಸ್ಸು ಮಾಡಬೇಕು, ಆಗ ಗ್ರಹಿಸೋದಕ್ಕೆ ಸಾಧ್ಯವಾಗುತ್ತದೆ. ಇಷ್ಟು ಮಾತುಗಳನ್ನು ಹೇಳಿದ್ರು. ಮೊದಲನೇದಾಗಿ ಹೀಗೆ ಹೇಳಿದ್ರು, ಭಗವಂತನಲ್ಲಿ ಹೊಸದಾಗಿ ಜನರಿಗೆ ಅನುರಾಗ ಉಂಟಾಗುತ್ತಾ ಇರುವಾಗ ಹಾಗನಿಸ್ತದೆ. ಹಾಗನಿಸ್ತದೆ ಅಂದ್ರೆ ಏನರ್ಥ? ಹೆಂಗಸರಿಗೆಲ್ಲ ಸ್ವಾಧೀನತೆ ಕೊಡಬೇಕು, ಜಾತಿ ಭೇದಗಳನ್ನೆಲ್ಲ ನಿರ್ಮೂಲ ಮಾಡಿಬಿಡಬೇಕು ಅಂತ ಅನಿಸ್ಬಿಡ್ತದೆ. ಭಗವದ್ ಅನುರಾಗ ಬಂದಾಗ ಏನು ಅನಿಸ್ತದೆ? ಭಗವಂತ ಒಬ್ಬನೇ ಸತ್ಯ, ಬಾಕಿ ಉಳಿದವರೆಲ್ಲ ಭಗವಂತನ ಮಕ್ಕಳು ಅಂತನೋ ಭಾವನೆ ಬರ್ತದೆ. ಭಗವಂತನ ಮೇಲಿನ ಪ್ರೇಮದಿಂದಾಗಿ ಅಥವಾ ಪ್ರೇಮ ಅತಿಶಯದಿಂದಾಗಿ ಏನಿ ಭೇದ ಬುದ್ಧಿ ತೋರಿಸ್ತಾ ಇದ್ದಾರಲ್ಲ ಜನ, ಎಲ್ಲರೂ ಕೂಡ ಭಗವಂತನ ಮಕ್ಕಳೇ ಅಲ್ವೇ, ಪರಸ್ಪರ ಎಲ್ಲ ತಡ್ಕೊಳ್ಳೋಣ, ಆನಂದವಾಗಿರೋಣ, ಒಗ್ಗಟ್ಟಿನಿರೋಣ ಅಂತನ್ನುವ ಈ ಭಾವನೆ ಬರ್ತದೆ. ನವಾನುರಾಗದ ಪರಿಣಾಮ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಬಿರುಗಾಳಿ ಬಂತು ಅಂತಂದ್ರೆ ಧೂಳು ಇರ್ತದೆ. ಮೊದಲನೇದಾಗಿ ಧೂಳು ಇದ್ದಾಗ ಅಂಬೆಕಾಯಿ ಮರ ಯಾವುದು, ಹುಣಸೆ ಮರ ಯಾವುದು, ಮಾವಿನ ಮರ ಯಾವುದು ಅಂತ ಹೇಳ್ತಕ್ಕಂಥ ಅದನ್ನು ಪ್ರತ್ಯೇಕ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ, ಎಲ್ಲ ಒಂದೇ ಕಂಡುಬಿಡುತ್ತದೆ. ಹಾಗೆ ನಮ್ಮ ಅನುರಾಗ ಎಂದಾಗ ಭಗವದ್ಭಾವ, ಭಗವದ್ಭಾವ ಅಂತ ಹೇಳ್ತಕ್ಕಂಥ ಧೂಳು ಹೇಳ್ತದೆ ತಲೆಯೊಳಗೆ. ಒಂದೇ ತವನ್ನ ಕೂಗಾಡ್ತಾರ, ಎಲ್ಲ ಒಂದು ಮಾಡಿಬಿಡ್ಬೇಕು ಅಂತ. ಆದ್ರೆ ಹೇಗೆ ಬಿರುಗಾಳಿ ನಿಂತು ಹೋದ ನಂತರ ಎಲ್ಲವೂ ಸ್ಪಷ್ಟವಾಗಿ ಹೇಗೆ ಕಾಣ್ತದೋ ಅದೇ ರೀತಿಯಲ್ಲಿ ನವಾಮರಾಜನ ಬಿರುಗಾಳಿ ನಿಂತು ಹೋದ ನಂತರ ಕ್ರಮೇಣ ಅರ್ಥವಾಗುತ್ತದೆ ಏನು ಅಂತ ಹೇಳಿದ್ರೆ, ಭಗವಂತನೇ ಬೇರೆ, ಈ ಜಗತ್ತು ಅಂತ ಇರತಕ್ಕಂಥದ್ದೇ ಬೇರೆ, ಈ ಜಗತ್ತಿಗೆಲ್ಲ ಅಷ್ಟೆಲ್ಲ ಗಮನ ಕೊಡ್ತಕ್ಕಂಥದ್ದಲ್ಲ, ಈ ಜಗತ್ತಿಂದೇ ಒಂದು ಗತ್ತು ಅಂತ ಇರುತ್ತೆ, ಅದ್ರ ಪಾಡಿಗೆ ಒಂದು ಹೋಗ್ತಾ ಇರುತ್ತೆ, ಅದನ್ನೆಲ್ಲ ಹೆಚ್ಚಿಗೆ ಮುಂಚೆಗೆ ಹಾಕೊಳ್ತಕ್ಕಂಥದ್ದಲ್ಲ, ಎಲ್ಲ ರಿಪೇರಿ ಮಾಡಿದ್ರು ಕೂಡ ಇನ್ನೊಂದು ಕಡೆ ಅದು ಹಾಳಾಗ್ಕೊಂಡೇ ಇರುತ್ತೆ ಅಂತ ಹೇಳ್ತಕ್ಕಂತಹ ಸತ್ಯಾಂಶಗಳೆಲ್ಲ ಅರ್ಥವಾಗ್ತದೆ. ಎಷ್ಟು ಜನ ಸಮಾಜ ಸುಧಾರಕರು, ಭಗವದ್ ಭಕ್ತರು, ಸಾಧು ಸಂತರು, ಅವತಾರ ಪುರುಷರು ಇಲ್ಲಿವರೆಗೆ ಆಗಿ ಹೋಗಿಲ್ಲ, ಅವರೆಲ್ಲ ಯಾವ ಮಾತನ್ನು ಹೇಳೋದಕ್ಕೆ ಕಡಿಮೆ ಮಾಡಿದ್ದಾರೆ, ಎಲ್ಲ ಒಂದಾಗಿ ಬೇಡಿ ಅಂತ ಹೇಳಿದ್ದಾರೆ. ನವರಾದ್ರು ಜಾತಿ ಭೇದ ಇಟ್ಕೊಂಡು ಹೊಡೆದಾಡಿ ಅವ್ರು ಕುದಕ್ಕೆ ನೀವು ಕಡೀರಿ ಅಂತ ಏನಾದ್ರು ಹೇಳಿದ್ದಾರೇನು? ಎಲ್ಲರೂ ಕೂಡ ಸೋದರತ್ವದ ಮಾತುಗಳನ್ನೇ ಆಡಿದ್ದಾರೆ, ಮಾನವೀಯತೆಯ ಮಾತನ್ನೇ ಆಡಿದ್ದಾರೆ. ಅಷ್ಟು ಹೇಳಿಕೊಟ್ಟು ಕೂಡ ಮತ್ತೆ ಈ ಜಗತ್ತು ಹೀಗೆ ಇದೆಯಲ್ಲ ಯಾತಕ್ಕೆ ಅಂದ್ರೆ, ಈ ಜಗತ್ತು ಹೀಗೆ ಇರುವಂತಹದ್ದೇ ಕ್ರಮ. ಯಾರಿಗಾದ್ರೂ ತೀಟೆ ಇತ್ತು ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಸರಿಪಡಿಸುವಂತಹ ಪ್ರಯತ್ನ ಮಾಡಬಹುದು. ನವಾನುರಾಗ ಅಂತ ಹೇಳ್ತಕ್ಕಂತಹದ್ದು ಬಂದಾಗ ಆ ಬಗೆಯ ಹುಮ್ಮಸ್ಸು ಅಂತ ಇರ್ತಕ್ಕಂಥದ್ದು ಹುಟ್ಟುಕೊಳ್ತದೆ, ಆಗ ಎಲ್ಲವನ್ನು ಕೂಡ ಸರಿಪಡಿಸಬೇಕು ಅಂತಿರ್ತಕ್ಕಂಥ ಮನೋಭಾವ ಬರ್ತದೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಾಧು ಸಂಘ ಬೇಕಾಗುತ್ತಂತೆ, ತಪಸ್ಸು ಮಾಡಬೇಕಾಗುತ್ತಂತೆ. ಹೇಳಿದ್ರೆ ಇಂಥವುಗಳನ್ನೆಲ್ಲ ಗ್ರಹಿಸೋದಕ್ಕೆ ಆಗುದಿಲ್ಲವಂತೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಮೃದಂಗದ ಶಬ್ದವನ್ನು ಕೇವಲ ಬಾಯಿಂದ ಮಾತ್ರ ಹೊರಡಿಸಿದ್ರೆ ಏನ್ ಪ್ರಯೋಜನ? ಬಾಯಿಂದ ಕೂಡ ಮೃದಂಗ ಬಾರಿಸೋರು ಇರ್ತಾರೆ, ಆದ್ರೆ ನಿಜವಾದ ಮೃದಂಗವನ್ನು ಬಾರಿಸಿದಾಗ ಯಾವ ಒಂದು ಕಿವಿಗೆ ಸಮಾಧಾನ ಸಿಗ್ತದೋ, ತೃಪ್ತಿ ಸಿಗ್ತದೋ, ಅದು ಬಾಯಿಂದ ನುಡಿಸಿದ ಅಕ್ಷರ ಬರೋದಿಲ್ಲ, ಮೃದಂಗದ ಮೂಲಕವೇ ಹೊರಡಿಸ್ಬೇಕು. ಆದ್ರೆ ಬಹಳ ಕಷ್ಟ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಹಾಗೇನೇನೆ, ನಾವು ಭಗವದ್ ಭಾವ ರಂಜಿತರಾಗಿ ನಿತ್ಯಾನಿತ್ಯ ವಸ್ತು ವಿವೇಕ ಸಂಪನ್ನರಾಗಿ ಈ ಜಗತ್ತಿನಲ್ಲಿ ಇದ್ದು ಇಲ್ಲದಂತೆ ಇರುವಂತಹ ನಾದೂಗಿನಿಂದ ಇರುವ ವಿಧಾನವನ್ನ ಅಭ್ಯಾಸ ಮಾಡಬೇಕಾದ್ರೆ ಹುಡುಗಾಟವಲ್ಲ. ಮೃದಂಗವನ್ನು ಬಾರಿಸೋದಕ್ಕೆ ಎಲ್ಲ ವಿದ್ವಾಂಸರು ತಲೆದೂಗುವಂತೆ ಮೃದಂಗವನ್ನು ಬಾರಿಸೋದಕ್ಕೆ ಎಷ್ಟು ಅಭ್ಯಾಸ ಮಾಡಬೇಕಾಗ್ತದೆ? ಅದು ಸುಲಭವಾಗಿದ್ದ ಪಕ್ಷದಲ್ಲಿ ಎಲ್ಲರೂ ಒಂದೊಂದು ಮೃದಂಗ ತಗೊಂಡು ಬಾರಿಸ್ತಾ ಇದ್ರು, ಆದರೆ ಸ್ವಲ್ಪ ಅಲ್ಲ. ಹೇಗೋ ಹಾಗೇನೇನೆ, ಈ ನಿತ್ಯಾನಿತ್ಯ ವಸ್ತು ವಿವೇಕವನ್ನು ತಂದುಕೊಂಡು ಪರಮಾತ್ಮನ ಕಡೆಗೆ ವಿಶೇಷವಾದ ಅನುರಾಗವನ್ನು ಇಟ್ಕೊಂಡು ಜಗತ್ತಿನ ಪಾಡಿಗೆ ಜನರ ಜಗತ್ತಿನ ಹೋಗೋದಕ್ಕೆ ಬಿಡತಕ್ಕಂತಹ ಒಂದು ಸ್ಥಿತಿ ಬರಬೇಕಾದ್ರೆ ಕಷ್ಟ ಇದೆ. ಕೇವಲ ಲೆಕ್ಚರ್ನಿಂದಲೇ ಏನು ಪ್ರಯೋಜನ? ಹಾಗೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ ನಾನಾ ಬಗೆಯನ್ನು ಹೇಳಬಹುದು, ಭಾಷಣ ಕೊಡಬಹುದು, ಬಿಟ್ಟಿ ಭಾಷಣ ಅಂತ ಅದಕ್ಕೆ ಹೆಸರು, ಕಾಸು ಖರ್ಚಿಲ್ಲ. ಆದ್ರೆ ಕೇವಲ ಅಷ್ಟಿಂದ್ರೆ ಏನ್ ಪ್ರಯೋಜನ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ತಪಸ್ಸು ಮಾಡಬೇಕು, ಆಗ ಗ್ರಹಿಸೋದಕ್ಕೆ ಸಾಮರ್ಥ್ಯವಾಗ್ತದೆ, ಸಾಮರ್ಥ್ಯ ಬರ್ತದೆ. ತಪಸ್ಸು ಅಂತ ಹೇಳ್ತಕ್ಕಂಥದ್ದು ಚಿತ್ತ ಶುದ್ಧೀಕರಣ ಮಾಡತಕ್ಕಂತ ಒಂದು ಪ್ರಕ್ರಿಯೆ ಅದು ತಪಸ್ಸು. ತಪಸ್ಸಿನಲ್ಲಿ ನಾನಾ ಬಗೆಯಿವೆ. ಶ್ರೀಕೃಷ್ಣ ತಾಮಸಿಕ ತಪಸ್ಸು, ರಾಜಸಿಕ ತಪಸ್ಸು, ಸಾತ್ವಿಕ ತಪಸ್ಸು ಅಂತ ಮೂರು ಬಗೆಯದಾಗಿ ಭಗವದ್ಗೀತೆಯಲ್ಲಿ ವರ್ಣಿಸಿದ್ದಾನೆ. ಆ ತಪಸ್ಸಿನ ರೀತಿ ನೀತಿಗಳನ್ನೆಲ್ಲ ಅರಿಸಿಕೊಳ್ಬೇಕಾಗುತ್ತೆ. ಮಾನಸಿಕ ತಪಸ್ಸು, ವಾಚಿಕ ತಪಸ್ಸು, ಶಾರೀರಿಕ ತಪಸ್ಸು ಅಂತ ಬಗೆ ಬಗೆಯಾದಂತಹ ತಪಸ್ಸುಗಳ ವರ್ಣನೆಯನ್ನು ಮಾಡಿದ್ದಾನೆ. ಅವುಗಳನ್ನೆಲ್ಲ ಅರಿತುಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ಆ ತಪಸ್ಸನ್ನು ಆಚರಿಸಬೇಕು. ಅತಿಯಾಗಿ ಮಾತನಾಡಬಾರದು, ಅದೊಂದು ತಪಸ್ಸು. ಯಾತಕ್ಕೆ ಅತಿಯಾಗಿ ಮಾತನಾಡಿದ್ರು ಸಾಧ್ಯವಿಲ್ಲ, ಅದನ್ನು ನಿಗ್ರಹ ಮಾಡಬೇಕು ಅಂತಾಗ ಬರುತ್ತೇನೆ. ಕಷ್ಟ ಕಷ್ಟ ಬಂತು ಅಂದ್ರೆ ತಪಸ್ಸು ಕಷ್ಟ ಬರಬೇಕು, ಆದ್ರೆ ಅದನ್ನ ಜಯಿಸಿಕೊಳ್ಬೇಕು. ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ನಾನು ಹಿತವಾಗಿ ಮಿತವಾಗಿ ಮಾತನಾಡ್ತೇನೆ, ಇದು ವಾಚಿಕ ತಪಸ್ಸು. ಒಳ್ಳೆಯ ಮಾತನ್ನೇ ಮಾತನಾಡ್ತೇನೆ, ಯಾರಿಗಾದ್ರೂ ಉಪಯೋಗ ಆಗುವ ಸಂದರ್ಭ ಇದ್ರೆ ಮಾತ್ರ ಮಾತನಾಡ್ತೇನೆ, ಇಲ್ಲಿಗೆ ಸುಮ್ಮನೆ ನಾಲ್ಗೆ ಉಂಟು ಅಂತ ಅದನ್ನ ಉಳಲಾಡಿಸೋದಿಲ್ಲ ನಾನು ಅಂತ ಹೇಳ್ತಕ್ಕಂಥ ವ್ರತ ಯಾವಾಗ ನಾವು ಮಾಡ್ಕೋತೀವೋ ಅದು ವಾಚಿಕ ತಪಸ್ಸು. ಮಾನಸಿಕ ತಪಸ್ಸು, ಮನಸ್ಸನ್ನ ಭಗವಂತನ ಕಡೆ ಮಾತ್ರ ಅರಿಸ್ತಾ ಬಾಕಿ ಉಳಿದ ವಿಚಾರಗಳೆಲ್ಲ ಅನಾಸಕ್ತಿಯನ್ನು ತಾಳ್ತಕ್ಕಂಥದ್ದಿದೆಯಲ್ಲ, ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವ ತರದು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯದು, ಸರ್ವ ಸದ್ಬುದ್ಧಿ ಮಾಪನವದು ಸರ್ವ ಸರ್ವತ್ರ ನಂದತ್ತು ಅಂತಿರ್ತಕ್ಕಂಥ ಭಾವನೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಮಾನಸಿಕ ತಪಸ್ಸು. ಅದರಿಂದಾಗಿ ಅದು ಹಾಗೆ ಮಾಡ ಯಾಕೆ ತಪಸ್ಸಾಗುತ್ತದೆ? ತಪಸ್ಸು ಯಾವಾಗ ಕಷ್ಟಕರವಾಗ್ತಲ್ವೇ? ಆದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಿರ್ತಕ್ಕಂಥ ಅದು ಒಳ್ಳೆಯ ಭಾವನೆ ಅಲ್ವೇ? ಆ ಒಳ್ಳೆಯ ಭಾವನೆಯನ್ನು ತಾಳೋದಕ್ಕೆ ಏನ್ ಕಷ್ಟ ಅಂತ ಕೇಳಿದ್ರೆ ಆಗೋದಿಲ್ಲ. ಏನಾದ್ರೂ ಯಾರ ಮೇಲೆ ಕೋಪ ಬಂತು ಅಂತ ಹೇಳಿದ್ರು, ಯಾಕೆ ಅವ್ನ ಮನೆ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ಒಂದು ಆಮೆ ಹಾಳಾದ ಹೋಗಿ ಒಂದು ಮನೆ ನಿನ್ನ ಆಮೇಲೆ ನೋಡ್ಕೊಳ್ಳೋಣ, ಆಮೇಲೆ ಹೇಳೋಣ ತಗಿಸ್ಕೊಳ್ಳೋದು ಗಾಳಿ ಇತ್ಯಾದಿ ಎಲ್ಲ. ಆ ಕೋಪ ತಾಪಾದಿರೋದನ್ನ ತಡೆದ್ಕೊಂಡು ನಮಗೆ ಈಗ ಮಾಡಬಹುದು, ನನಗೆ ಹೀಗೆ ಮಾಡಬಹುದೇ, ನಾನು ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ದಾನೆ ಅವನು, ನಾನು ದೊಡ್ಡದ ಅಷ್ಟು ಪ್ರಧಾನವಾಗಿಬಿಡ್ತದೆ. ಆದ್ರಿಂದ ಇದರ ಆಡಿದಂತ ಒಂದೇ ಒಂದು ಮಾತು ಮಾಡಿದಂತ ಒಂದೇ ಒಂದು ಕ್ರಿಯೆ ನಮಗದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ, ಪ್ರತಿಕ್ರಿಯೆ ತೋರಿಸ್ಬಿಡ್ತೇವೆ. ಕನಿಷ್ಠ ಪಕ್ಷ ಮಾತನ್ನು ತೋರಿಸ್ತೇ ಇರ್ಬೋದು, ಯಾರಾದ್ರೂ ಅದನ್ನ ಅಂದ್ಕೊಂಡು ಬಿಟ್ಟಾರೆ ಇವರು, ಯಾಕಂದ್ರೆ ಪ್ರತಿಕ್ರಿಯೆ ತೋರಿಸ್ತಾ ಇದ್ದಾರೆ, ಇವರಿಗೆ ಸಹನ ಶಕ್ತಿ ಇಲ್ಲ ಅಂತ ಅಂದ್ಕೊಂಡು ಯಾರು ಅಂತ ಬಿಟ್ಟದೆ ಅವ್ರು ಮಾತಾಡದೇ ಇರ್ಬೋದು, ಅಥವಾ ಪ್ರತಿಯಾಗಿ ಹೊರಟ್ರೆ ಅವನು ವಾಪಸ್ ಇನ್ನೊಂದು ಕೊಟ್ಟರು ತಂದ್ಕೊಂಡು ಶಕ್ತಿ ಇಲ್ಲದೆ ನಾವು ಸುಮ್ಮನೆ ಇರ್ಬೋದು. ಆದ್ರೆ ಮಾನಸಿಕವಾಗಿ ಎಷ್ಟು ಬೇಕಾದ್ರೂ ಅಂದ್ಕೊಳ್ಬಹುದಲ್ಲ ಅಂದ್ಕೊಳ್ತಾ ಇರ್ತಾರೆ. ಅದಕ್ಕೋಸ್ಕರವೇ ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ, ಸಹನಂ ಸರ್ವ ದುಃಖಾನ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪ ರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ತಿತಿಕ್ಷೆ ಅದೊಂದು ಮಹಾತಪಸ್ಸು, ಸಹಿಸಿಕೊಳ್ಳೋದು ಅದೊಂದು ಮಹಾತಪಸ್ಸು. ಸಿಟಿಗಳಾದರೂ ಸಿಟಿಯನ್ನು ಸಹಿಸಿಕೊಳ್ತಕ್ಕಂಥದ್ದು, ಚಳಿಗಳಾದರೂ ಚಳಿಯನ್ನು ಸಹಿಸಿಕೊಳ್ತಕ್ಕಂಥದ್ದು, ಪ್ರಯಾಣಕ್ಕೆ ಹೋದಾಗ ಸತ್ತಕ್ಕಂಥ ಎಲ್ಲ ನಾಪತ್ರೆಗಳನ್ನು ಸಹಿಸಿಕೊಳ್ತಕ್ಕಂಥದ್ದು, ಕೊಡದೇ ಇರ್ತಕ್ಕಂಥದ್ದು, ಇಂಥವುಗಳೆಲ್ಲ ತಪಸ್ಸನ್ನು ಮಧ್ಯದಲ್ಲಿ ಸೇರಿಸ್ತವೆ. ಈ ರೀತಿಯಲ್ಲಿ ಸಂಯಮವನ್ನು ತಂದುಕೊಂಡು ತಪೋಮಯನಾದಂತ ನೋಡಿ, ಬಹಳ ಕಷ್ಟದಲ್ಲಿರ್ತಕ್ಕಂತಹ ಕೆಲವು ವ್ಯಕ್ತಿಗಳು ನಾನು ನೋಡಿದ್ದೀನಿ ಅವ್ರನ್ನ, ಅವ್ರ ಮುಖದಲ್ಲಿ ಎಂತ ಒಂದು ಶಾಂತಿ ಇರುತ್ತದೆ. ಅವರು ಒಳ್ಳೆಯ ರೀತಿಯಲ್ಲಿ ಅವರ ಜೀವನದಲ್ಲಿ ಬಂದಂತಹ ಕಷ್ಟಗಳನ್ನೆಲ್ಲ ಅವರು ಸಹಿಸಿಕೊಂಡಿದ್ದಾರೆ. ಮುಖ್ಯವಾಗಿ ಕೆಲವು ಮಹಿಳೆಯರನ್ನ ನಾನು ನೋಡಿದ್ದೇನೆ, 60-70 ವರ್ಷದ ಮಹಿಳೆಯರನ್ನ, ಅವರ ಮುಖದಲ್ಲಿ ಎಂತ ಒಂದು ಶಾಂತಿ, ತಪೋ ಜೀವನದಿಂದ ಬಂದಂತಹ ಶಾಂತಿ ಅದು. ಅವರು ಮಾಡಿದಂತಹ ತಪಸ್ಸು ಏನು ಅಂತ ಹೇಳಿದ್ರೆ, ಜೀವನದಲ್ಲಿ ತಾನಾಗಿ ಬಂದಿರತಕ್ಕಂತಹ ಕಷ್ಟಗಳನ್ನ ಇದು ಭಗವಂತನ ವರಪ್ರಸಾದ, ನಾವೇನ್ ಮಾಡಬೇಕಾಗುತ್ತೆ ಪಡೆದು ಬಂದದ್ದು ಇಷ್ಟೇನೆ ಅಂತ ಹೇಳಿಬಿಟ್ಟಿದ್ದೆ ಭಗವಂತನ ಮಾನ ಹಾಕಿ ಅವ್ರು ಸಹಿಸಿಕೊಂಡಿದ್ರು, ಅಷ್ಟೇನೆ ಅವ್ರು ಮಾಡಿದ್ರು. ಆದ್ರೆ ಸಹಿಸಿಕೊಂಡು ಈ ಜಗತ್ತಲ್ಲಿ ಎಷ್ಟು ಕಷ್ಟವನ್ನು ಹೊರಗಡೆಯಿಂದ ಬೇರೆ ಬೇರೆ ತಂದು ಒಡ್ಡಿದ್ರು ಕೂಡ ಜಗಳೇ ಇರತಕ್ಕಂತಹ ಒಂದು ಧಾರ್ಷ್ಟ್ಯ ಧೃತಿ ಅವರಲ್ಲಿ ಬಂದ್ಬಿಟ್ಟಿತ್ತು. ಅಂತಹ ಒಂದು ಶಾಂತಿ ಅವ್ರ ಮುಖದಲ್ಲಿ, ಅಂತಹ ವ್ಯಕ್ತಿಗಳನ್ನೆಲ್ಲ ಹೋಗಿ ನೋಡ್ಬೇಕು, ಆಗ ಮಾತ್ರವೇ ಗೊತ್ತಾಗ್ತದೆ. ಇದೇ ಮುಖದಲ್ಲಿ ಬಗೆ ಬಗೆಯ ವಿಕಾರಗಳೆಲ್ಲ ತಾಂಡವಾಡ್ತಾ ಇರ್ತವೆ. ಅಂತೂ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ತಪಸ್ಸು ಮಾಡಬೇಕು, ಆಗ ಸೂಕ್ಷ್ಮ ವಿಚಾರಗಳನ್ನ ಗ್ರಹಿಸೋದಕ್ಕೆ ಸಾಧ್ಯವಾಗುತ್ತೆ. ಈ ಮನಃಶುದ್ಧಿ ಮಾಡ್ಕೊಳ್ಬೇಕು, ಮನಃಶುದ್ಧಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ನಾವೆಲ್ಲ ಕಡೆಗೂ ಕೇಳ್ತಾ ಇರ್ತೀವಿ, ಮತ್ತೆ ಮತ್ತೆ ಕೇಳ್ತಾ ಇರ್ತೀವಿ. ಆದ್ರೆ ಮತ್ತೆ ಮತ್ತೆ ಅಭಿವೃದ್ಧಿ ಮಾಡ್ಕೊಳ್ಳದೇ ಆಗುತ್ತೆ. ನಾವು ಎಷ್ಟೋ ಸತಿ ಪ್ರಶ್ನೆ ಆಗುವ ಸಂದರ್ಭ ಬರ್ತದೆ, ಈ ಮನಃಶುದ್ಧಿ ಮಾಡ್ಕೊಂಡು ಮಾತ್ರಕ್ಕೆ ಏನಾಗುತ್ತೆ ಅಂತ ತಿಳ್ಕೊಳ್ಬೇಕಾಗ್ತದೆ. ಮನಃಶುದ್ಧಿ ಆಯಿತು ಅಂತ ಹೇಳಿದ ತಕ್ಷಣ ಶಾಸ್ತ್ರ ವಿಚಾರಗಳು, ಗುರುವಾಕ್ಯಗಳು, ಸಜ್ಜನರ ವಾಕ್ಯಗಳು ಇವೆಲ್ಲವೂ ಯಥಾವತ್ತಾಗಿ ನಮಗೆ ಅರ್ಥವಾಗುತ್ತವೆ, ಅವುಗಳ ಮಹಿಮೆ ಅರ್ಥವಾಗುತ್ತವೆ, ಅವುಗಳ ಅರ್ಥವಾದಾಗ ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ನಾವು ತಂದುಬಿಡ್ತೇವೆ. ನಮ್ಮ ಜೀವನದಲ್ಲಿ ಯಾವಾಗ ನಾವು ಅನುಷ್ಠಾನ ತರುವುದಿಲ್ಲ, ಅದು ನಮ್ಮ ಮನಸ್ಸಿನ ಮೇಲೆ ಹೊಡೆದು ಅರ್ಥ ಮಾಡಿಸಿರುವುದಿಲ್ಲ. ಕೇಳ್ತೇವೆ, ಕೇಳಿ ಚೆನ್ನಾಗಿದೆ ಅಂತ ಹೇಳ್ತೇವೆ, ಮತ್ತೆ ಯಥಾ ಪ್ರಕಾರ ಇರ್ತೇವೆ, ಅದು ಪೂರ್ತಿ ಪ್ರಮಾಣದಲ್ಲಿ ಅರ್ಥವಾಗಿಲ್ಲ ಅಂತೇ ಅರ್ಥ. ಯಾವಾಗ ಅದನ್ನು ನಮ್ಮ ಅನುಷ್ಠಾನಕ್ಕೆ ತಂದುಕೊಳ್ತೇವೋ ಆಗ ನಮಗೆ ಅರ್ಥವಾಗಿದೆ ಅಂತ ಅರ್ಥ. ಅಯ್ಯೋ, ಹೀಗೊಂದು ಮಾತಿತ್ತು, ನಮ್ಗೆ ಗೊತ್ತೇ ಇರಲಿಲ್ಲ, ಅದು ಈಗ ಗೊತ್ತಾಯ್ತು. ನಾನು ಅದನ್ನ ನಿಮ್ಮನ್ನ ಜೀವನದಲ್ಲಿ ತಂದ್ಕೊಳ್ಬೇಕು. ಅದನ್ನ ಯಾವಾಗ ನೀವು ಅದನ್ನ ಜೀವನದಲ್ಲಿ ತಂದ್ಕೊಳ್ಳೋಕೆ ಶುರು ಮಾಡ್ತೀರೋ, ಕಷ್ಟವೋ ಸುಖವೋ ಶತಾಯ ಜತಾಯ ಅದನ್ನ ಅನುಷ್ಠಾನಕ್ಕೆ ತಂದೆ ತರ್ತೀರೋ, ಆಗ ನಿಮ್ಗೆ ಅದು ಅರ್ಥವಾಗಿದೆ. ಆ ರೀತಿಯಲ್ಲಿ ನೀವು ಶಾಸ್ತ್ರ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡಿತೀರಿ. ಅದು ಕೂಡ ನಮ್ಮ ಈ ಪಂಚೇಂದ್ರಿಯಗಳ ಮೂಲಕ ಏನೇನನ್ನ ಅರ್ಥ ಮಾಡ್ಕೊಳ್ಬಹುದು, ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಕಷ್ಟ ಇದೆ. ಉದಾಹರಣೆಗೆ ವಿಜ್ಞಾನಿಗಳು, ಈ ಭೌತಿಕ ಪ್ರಪಂಚದಲ್ಲೇ ಇರ್ತಕ್ಕಂಥ ಎಷ್ಟೋ ಸೂಕ್ಷ್ಮ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನ ಯಾವ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ಹೆಚ್ಚೆಚ್ಚಿನ ಶಕ್ತಿಗಳನ್ನ ಹೆಚ್ಚೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದು ಅಂತ ಅನ್ನೋದನ್ನೆಲ್ಲ ತೋರಿಸ್ಕೊಡ್ತಾ ಇದೆ. ಇವತ್ತು ವಿದ್ಯುತ್ ಶಕ್ತಿ ಅಂತಿರ್ತಕ್ಕಂಥ ಅದರ ಮೂಲಕ ಎಷ್ಟೊಂದು ಪ್ರಯೋಜನ ನಡೀತಾ ಇದೆ. ಅದು ಆ ವಿಜ್ಞಾನಿಯೊಬ್ಬನ ಶುದ್ಧ ಬುದ್ಧಿಗೆ ಗೋಚರವಾದಂತಹ ಒಂದು ರಹಸ್ಯ, ಅದರ ಪರಿಣಾಮವಾಗಿ ನಮ್ಗೆ ಇಷ್ಟೊಂದು ಪ್ರಯೋಜನವಾಗಿದೆ. ಅದೇ ನಮ್ಗೆ ಇವತ್ತು ಅವ್ರ ಕಂಡುಹುಡುಕಿ ಆಗಿದೆ, ಕಂಡುಹುಡುಕಿ ಆದ್ದನ್ನು ಮತ್ತೆ ನಮಗೆ ತಿಳಿಯೋಕೆ ಸಾಧ್ಯ ಆಗ್ತಾ ಇದೆ. ಯಾಕೆ ನಮ್ಮ ಬುದ್ಧಿ ಒನಕೆ ತುದಿಯಂತೆ ಅದು ಅಷ್ಟೇ ಸೂಕ್ಷ್ಮವಾಗಿದೆ, ಅದಕ್ಕೋಸ್ಕರ ನಮ್ಗೆ ಅರ್ಥವಾಗೋದಿಲ್ಲ. ಕಂಡು ಹುಡುಕಿದ್ದನ್ನೇ ಕಂಡುಕೊಳ್ಳೋದಕ್ಕೆ ನಮ್ಗೆ ಸಾಧ್ಯ, ಹೊಸದಾಗಿ ಕಂಡು ಹುಡುಕ್ತಕ್ಕಂಥ ಸಾಧ್ಯ ಆಗ್ತದೆ. ಹೊಸದಾದದನ್ನ ಕಂಡು ಹುಡುಕಬೇಕಾದ್ರೆ ಮನಸ್ಸನ್ನು ನಾವು ಏಕಾಗ್ರಪಡಿಸಿಕೊಳ್ಬೇಕು, ಶುದ್ಧಗೊಳಿಸಿಕೊಳ್ಬೇಕು. ಶುದ್ಧಗೊಳಿಸಿಕೊಂಡಾಗ ಅದು ಏಕಾಗ್ರವಾಗ್ಬಿಡುತ್ತೆ. ಏಕಾಗ್ರಗೊಂಡಾಗ ಆಯಾಯ ವಸ್ತುಗಳು ತಮ್ಮ ತಮ್ಮ ತತ್ವಗಳ ರಹಸ್ಯವನ್ನು ಬಿಟ್ಟುಕೊಡುತ್ತವೆ. ನನ್ನ ಸ್ವಭಾವ ಇಂಥದ್ದು ಅಂತ ಹೇಳ್ಕೊಡ್ತದೆ. ಬೋಧೇವಿ ಬಂದು ಹೇಳ್ತಾನೆ ನಾನು ಇಂಥವಳು ಅಂತ. ಅಲ್ಲಿವರೆಗೂ ಕಾಣ್ತಕ್ಕಂಥ ಬರೀ ಮಣ್ಣು. ಯಾವಾಗ ಮನಸ್ಸು ಶುದ್ಧವಾಗ್ತದೋ, ಏಕಾಗ್ರ ಕೊಡ್ತದೋ, ಅದೇ ಮಣ್ಣನ್ನು ನೋಡಿದಾಗ ನಮ್ಗೆ ಸಾಕ್ಷಾತ್ ಭೂದೇವಿ ಬಂದು ನಿಂತು ನಿಲ್ತಾರೆ. ಬರೀ ಮಣ್ಣಲ್ಲ ನಾನು, ನೋಡು ಹಿನ್ನೆಲೆಯಲ್ಲಿ ನಾನಿದ್ದೇನೆ. ಹಾಗೆ ಅಗ್ನಿ ತತ್ವ, ಹಾಗೆ ವಾಯು ತತ್ವ, ಹಾಗೆ ಆಕಾಶ ತತ್ವ, ಹಾಗೆ ಸಂಗೀತದ ಪ್ರಧಾನದ ಒಂದೊಂದು ರಾಗ ರಾಗಿನಿಗೂ ಕೂಡ ಒಂದೊಂದು ದೇವತೆ ಇದ್ದಾರೆ. ಅವರೆಲ್ಲರೂ ಕೂಡ ಬಂದು ಸಾಕ್ಷಾತ್ಕಾರ ಕೊಡ್ತಾರೆ. ಇದೆಲ್ಲ ಮನಃಶುದ್ಧಿಯ ಲಾಭ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ ತಪಸ್ಸು ಮಾಡಬೇಕು, ಆಗ ಗ್ರಹಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಆಮೇಲೆ ಈಗ ಆ ಜಡ್ಜಿ ಹೇಳಿದಂತಹ ಒಂದು ಪ್ರಶ್ನೆಗೆ ಉತ್ತರ ಕೊಡೋದು ಕೊಟ್ಟಿದ್ದಾರೆ. ಜಾತಿ ಭೇದದ ವಿಷಯ ಕೇಳಿದೆಯಲ್ವೇ, ಅದನ್ನ ನಿರ್ಮೂಲ ಮಾಡೋದಕ್ಕೆ ಇರುವಂತ ಕೇವಲ ಒಂದೇ ಒಂದು ಮಾರ್ಗ ಯಾವುದು ಅಂತಂದ್ರೆ ಅದು ಭಕ್ತಿ ಮಾರ್ಗ. ಭಕ್ತರಿಗೆ ಜಾತಿ ಎಂಬುದೇ ಇಲ್ಲ. ಹೃದಯದಲ್ಲಿ ಭಕ್ತಿಯ ಅಂಕುರವಾಗಿ ಬಿಟ್ಟಿತು ಅಂದ್ರೆ ಅಸ್ಪೃಶ್ಯ ಶುದ್ಧನಾಗಿಬಿಡ್ತಾರೆ. ಚಂಡಾಲ ಚಾಂಡಾಲನಾಗಿ ಉಳಿಯೋದಿಲ್ಲ. ಶ್ರೀ ಚೈತನ್ಯ ದೇವ ಚಂಡಾಲರಾದಿಯಾಗಿ ಎಲ್ಲರನ್ನೂ ಆಲಿಂಗನ ಮಾಡಿಕೊಂಡು ಬಿಟ್ಟ. ಇಲ್ಲಿ ಆ ಜಾತಿ ಭೇದವನ್ನು ನಿರ್ಮೂಲ ಮಾಡಬೇಕು ಅಂತ ಹೇಳ್ತಕ್ಕಂಥ ಬ್ರಾಹ್ಮ ಸಮಾಜದವರ ಅಭಿಪ್ರಾಯವನ್ನ ಈ ಜಡ್ಜಿ ಕೇಳಿದ್ದಲ್ಲ, ಅದಕ್ಕೆ ಉತ್ತರ ಕೊಡ್ತಾ ಹೇಳ್ತಾ ಇದ್ದಾರೆ. ಜಾತಿ ಭೇದವನ್ನು ಹೋಗಲಾಡಿಸುತ್ತಿರ್ತಕ್ಕಂಥ ಒಂದೇ ಒಂದು ಉಪಾಯ ಏನು ಅಂತ ಹೇಳಿದ್ರೆ ಭಕ್ತಿ ಮಾರ್ಗ. ಎಲ್ಲರೂ ಭಗವಂತನಲ್ಲಿ ಭಕ್ತಿಯನ್ನು ತಾಳುವಂತಹದ್ದೇ ಜಾತಿ ಭೇದವನ್ನು ಹೋಗಲಾಡಿಸಲಿಕ್ಕಿರುವಂತಹ ಮಾರ್ಗ ಅಂತ ಹೇಳ್ಬಿಟ್ರು. ಇವತ್ತು ನಮ್ಮಲ್ಲಿ ಭಕ್ತರಿಗೆ ಕರ್ಣಿಯೇ, ಪುಳಿಯೋಗರೆ ತಿನ್ನುವ ಭಕ್ತರು ಎಷ್ಟು, ಹಯಗ್ರೀವ ತಿನ್ನುವ ಭಕ್ತರು ಎಷ್ಟು, ಮೇಲೆ ಮೇಲೆ ನಾಮ ಹಾಕುವವರೆಷ್ಟು, ಅಡ್ಡಡ್ಡಕ್ಕೆ ನಾಮ ಹಾಕ್ತಕ್ಕಂತಹ ಭಕ್ತರು ಎಷ್ಟು ಜನ. ಆದ್ರೆ ಜಾತಿ ಭೇದ ಹೋಗಿದೆಯೋ? ಬ್ರಾಹ್ಮಣರಲ್ಲೇ ಜಾತಿ ಭೇದ ಇದೆ, ಮಾದ್ರೊಳಗೆಯೇ ಬೇರೆ ಬೇರೆ ಭೇದ ಇದೆ, ಶ್ರೀವೈಷ್ಣವರಲ್ಲೇ ಶಂಕರೆ ಬಡಗಲೆ ಅಂತ ಹೇಗೆ ಬಡ್ತಾ ಹಾಕೊಳ್ತಾರ. ಆನೆ ಒಂದು ನಾಮ ಹಾಕ್ಬೇಕಾದ್ರೆ ಆ ಕಂಚಿನಲ್ಲಿ ಎಷ್ಟು ಕಷ್ಟಪಟ್ಟರು. ಅವರು ಭಕ್ತಿ ಮಾರ್ಗವನ್ನೇ ಅನುಸರಿಸಿದ್ದು. ಮಾತ್ರ ಆದ್ರೆ ಏನೋ ಅದ್ವೈತ ಅಂತ ಹೇಳ್ಕೊಳ್ತಾರೆ ಅಂತ ಹೇಳಿ ಅನ್ಕೋಬಹುದು. ಅವ್ರಿಗೆ ಭಕ್ತಿ ಇಲ್ಲ ಜಾತಿ ಇಲ್ಲ ಅಂತ ಅನ್ಕೊಂಡು ಅವ್ರು ಬಿಟ್ಬಿಡ. ಆದ್ರೆ ಈ ಭಕ್ತಿ ಇರ್ತಕ್ಕಂಥವ್ರಿಗೆ ಏನಾದ್ರು ಹೊಡೆದಾಟಗಳಿಗೆ ಏನಾದ್ರು ಕಡಿಮೆ ಆಗಿದೆಯೇ? ಜಾತಿ ಭೇದದ ದುಡುಗೆ ಏನಾದ್ರು ತೊಡಗಿದೆಯೇ? ಯಾಕೆ ತೊಂದ್ರಿಲ್ಲ? ಭಕ್ತಿ ಮಾರ್ಗದ ನಿಜವಾದ ರೀತಿಯನ್ನ ಅವ್ರು ಅನುಸರಿಸಲಿಲ್ಲ. ಭಕ್ತಿ ಅಂದ್ರೆ ಪ್ರೇಮ, ಭಕ್ತಿ ಅಂದ್ರೆ ಬರೀ ಆರತಿ ಇರ್ತದಲ್ಲ, ಪೂಜೆ ಮಾಡೋದು, ಪ್ರಸಾದ ಹೊಡೆಯೋದು. ರಂಗನೇ ದೈವಂ, ಪೊಂಗಲೇ ಪ್ರಸಾದಂ, ಕಂಬಮೇ ತಣ್ಣಿ. ಕೊನೆಗೂ ಇವರು ಮಾಡಿದ್ದೇನು, ಅದೇ ರಂಗನಾಥನ ದೇವಸ್ಥಾನದ ಕಂಬಕ್ಕೆ ತಾವು ತಿಂದ ಪೊಂಗಲಿನ ಮುಸರೆಯನ್ನ ಬರ್ತಿರೋದು. ಈ ಬಗೆಯ ಭಕ್ತಿಯಿಂದ ಜಾತಿ ಭೇದ ಹೋಗೋದಕ್ಕೆ ಸಾಧ್ಯ? ಅಥವಾ ಇನ್ನೇನಾದ್ರೂ ಒಳ್ಳೇದಾಗುದಿದ್ರೆ ಏನಾದ್ರೂ ಸಾಧ್ಯ ಇದೆಯಾ? ಅದರಿಂದ ಇದಲ್ಲ ಭಕ್ತಿ ಅಂತಂದ್ರೆ ಪ್ರೇಮ. ಪ್ರೇಮ ಅದು ಹೇಗಿರುತ್ತದೋ ಅದು ಯಾರಿಗೆ ಗೊತ್ತು? ನಿಜವಾಗಿ ನಾವು ಮಕ್ಕಳಿಗೆ ತಾಯಿಯನ್ನ ಪ್ರೇಮಿಸಿ ಗೊತ್ತಿಲ್ಲ. ಏನೋ ಕಾಲ ಕಾಲ ಊಟಕ್ಕೋಸ್ಕರ ತಿಂಡಿಗೋಸ್ಕರ ಏನೋ ಕೊಡ್ತಾರೆ ಅಂತ ಹೇಳ್ತದೋ, ಅದಕ್ಕೋಸ್ಕರ ಪ್ರೀತಿಸುತ್ತಿಲ್ಲ. ಏನ್ ಅಮ್ಮ ನನ್ನ ಹಡದವಳು ನೀನು ಕೊಡ್ಬೇಕು, ನಿನ್ ಕರ್ತವ್ಯ ಅದು ಕೊಡು ಅಂತ ಹೇಳ್ತಕ್ಕಂಥ ಈ ದೃಷ್ಟಿಯಿಂದ ವ್ಯವಹಾರ ನಡೀತಾ ಇದೆ. ಇವತ್ತು ತಾಯಿ ಆದವಳು ಹಾಗೇನೆ, ಹೇಗಾದ್ರೆ ಇದು ಒಂದು ತಿಂದ್ಬಿಟ್ಟು ಗಲಾಟೆ ಮಾಡಿದ್ರೆ ಸಾಕು, ನಮ್ಗೆ ನಮ್ಮ ಜೀವಿ ನೋಡೋಕೆ ಅವಕಾಶ ಮಾಡಿದ್ರೆ ಸಾಕು ಅಷ್ಟೇ. ಅವರವರ ಸ್ವಾರ್ಥ ಅವರವರು ನೋಡ್ಕೊಳ್ತಾ ಇದ್ದಾರೆ ವಿನ ಪರಾರ್ಥವೇ ಪ್ರಧಾನವಾಗಿರ್ತಕ್ಕಂತಹ ಗುಣವಾಗಿರುತ್ತದೆ ಈ ಪ್ರೇಮದಲ್ಲಿ. ಪ್ರೇಮದಲ್ಲಿ ಆತ್ಮತ್ಯಾಗ, ಅವಳಿಗೋಸ್ಕರ ಇವನಿಗೋಸ್ಕರ ನಾನೇನ್ ಮಾಡೋದು ಅಂತೇಳಿ ಭಾವನೆ ಬರ್ತದೆ ವಿನ ನನಗೋಸ್ಕರ ಅವನಿಂದ ಏನ್ ಗಿಟ್ಟಿಸ್ಕೊಳ್ಳಿ ಅಂತಕ್ಕಂಥ ಈ ಭಾವನೆ ಇರೋದಿಲ್ಲ ನಿಜವಾದ ಪ್ರೇಮದಲ್ಲಿ. ನನ್ನಿಂದ ಇನ್ನೊಬ್ಬರಿಗೆ ಏನ್ ಒಳ್ಳೇದಾದೀತು, ನನ್ನಿಂದ ಭಗವಂತನಿಗೆ ಏನ್ ಸಲ್ಲಬೇಕಾಗಿದೆ, ಅದನ್ನ ಹೇಗೆ ಸಲ್ಲಿಸಲಿ, ನಾನು ಹೇಗೆ ಅರ್ಚಿಸಲಿ, ಹೇಗೆ ಮೆಚ್ಚಿಸಲಿ ನಿನ್ನ ಅಂತಿರ್ತಕ್ಕಂಥ ಈ ಒಂದು ಪ್ರೇಮ ಭಾವ ಇರ್ತದೆ. ಕೊಡುವ ಒಂದು ವಿಶೇಷವಾದ ಮನೋಭಾವ ಇರ್ತದೆ. ಇವನ ವಾಪಾಸು ಪಡೆಯಬೇಕು ಅಂತಿರ್ತಕ್ಕಂಥ ವ್ಯಾಪಾರಿ ಮನೋಭಾವ ಅಲ್ಲಿ ಇರೋದಿಲ್ಲ. ಎಷ್ಟು ವ್ಯತ್ಯಾಸ ನಿಜವಾದ ಪ್ರೇಮಕ್ಕೆ. ಅದಕ್ಕೋಸ್ಕರವೇ ಈ ಸಂಸಾರ ಜೀವನ ಅಥವಾ ಕುಟುಂಬ ಜೀವನ, ಕೌಟುಂಬಿಕ ಜೀವನ ಅಂತಿರ್ತಕ್ಕಂಥದ್ದನ್ನ ಋಷಿಮುನಿಗಳು ಈ ತರ ರೂಪಿಸಿದ್ದಾರಲ್ಲ, ಅದು ಭಾರತದಲ್ಲಿ ಮಾತ್ರ ವಿಶೇಷವಾಗಿರ್ತಕ್ಕಂಥದ್ದು. ಅಮೆರಿಕಾದಿನಲ್ಲಿ ಡೈವರ್ಸ್ ಅದೆಲ್ಲ ನಿಮ್ ಕತೆ ಗೊತ್ತು, ಬರೀ ಗೊತ್ತು ಮಾತ್ರ ಅಲ್ಲ, ಎಷ್ಟು ಜನ ಗೊತ್ತು ಅಂದ್ರೆ ಇಲ್ಲಿ ಕೂಡ ಶುರು ಮಾಡ್ಕೊಂಡಿದ್ದಾರೆ ಎಷ್ಟು ಜನ. ಅದು ನೀನ್ ಆಗಿದ್ರೆ ಇನ್ನೊಬ್ಬ ಇದ್ದಾನೆ ಅಂತ, ಅದು ಇನ್ನೊಬ್ಬ ಇದ್ದಾರೆ, ಇನ್ನೊಬ್ಬ ಇದ್ದಾಳೆ ಅಂತ. ಇದರಿಂದಾಗಿ ಮಾನುಷ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ತಪ್ಪು. ನಿಜವಾದ ಅರ್ಥದಲ್ಲಿ ಪರಸ್ಪರರನ್ನ ಪ್ರೇಮಿಸಿಕೊಂಡು ಹೇಗೆ ಆನಂದದಿಂದ ಬದುಕಬಹುದು ಅಂತನ್ನುವ ಒಂದು ಕೊಂಡಿ ಕಳಚಿ ಹೋಗುತ್ತದೆ. ಪರಸ್ಪರ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಯಾವಾಗ ಬಂತು, ಅವರ ತಪ್ಪುಗಳನ್ನ ನಾವು ಮನ್ನಿಸ್ತೇವೆ. ಮೊದಲು ಇಲ್ಲಿದ್ರೆ ತಪ್ಪು ಇಲ್ಲಿದ್ರೂ ಒಂಥರ ತಪ್ಪನ್ನು ಕಂಡು ಹುಡುಕ್ತಾ ಇರ್ತೀವಿ. ದೋಷ ಇಲ್ಲದವರಲ್ಲೂ ದೋಷವನ್ನು ಕಾಣ್ತಕ್ಕಂತಹ ಬುದ್ಧಿ ಬರ್ತದೆ. ಯಾಕೆಂತಂದ್ರೆ ಅವನ್ನ ನಾವು ದೂರ ಇಟ್ಟಿರ್ತೇವೆ. ಯಾವಾಗ ದೂರ ಇಟ್ಟಿದ್ದೇವೋ ದೂರ ಹೇಳ್ತೇವೆ ಅವರ ಮೇಲೆ. ಯಾವಾಗ ನಮ್ಮವರು ಅಂತ ಭಾವಿಸ್ತೇವೋ ಅವರ ಮೇಲೆ ನಾವು ಯಾವ ದೋಷವನ್ನು ಕೂಡ ಹೇರೋದಕ್ಕೆ ಇಷ್ಟಪಡೋದಿಲ್ಲ. ಇದೆಲ್ಲ ಪ್ರೀತಿಯ ಲಕ್ಷಣಗಳು. ಇಂಥ ಒಂದು ಪ್ರೀತಿಯ ಪಾಠವನ್ನ ಅಭ್ಯಾಸ ಮಾಡುವುದಕ್ಕಾಗಿಯೇ ಕೌಟುಂಬಿಕ ಜೀವನದ ವ್ಯವಸ್ಥೆ, ಚಿಂತನ ಮಂಥನ ಅಂತಿರ್ತಕ್ಕಂಥ ಒಂದು ಪುಟ್ಟ ಪುಸ್ತಕ ಇದೆ, ಅದರೊಳಗೆ ಈ ಮಾತನ್ನು ವಿವರಿಸಲಾಗಿದೆ. ತಂದೆ ತಾಯಿ ಬಂಧು ಬಳಗ ಇಷ್ಟ ಮಿತ್ರ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೂ ಕೂಡ ಇವರೇ ಪರಸ್ಪರ ಪ್ರೇಮದಿಂದ ಇರುವುದಕ್ಕೆ ಸಾಧ್ಯವಾಗಿದೆ. ಇದ ಮೇಲೆ ಇನ್ನು ಪರಕೀಯರನ್ನು ಪ್ರೇಮದಿಂದ ಕಾಣುವುದಕ್ಕೆ ಸಾಧ್ಯವೇ? ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಏನೇ ಒಳ್ಳೆಯದನ್ನೇ ನೀವು ಅಭ್ಯಾಸ ಮಾಡಬೇಕಾದ್ರೂ ಕೂಡ ಅದನ್ನು ಸಮಾಜದಲ್ಲಿ ಅಭ್ಯಾಸ ಮಾಡೋದಕ್ಕಿಂತ ಸಂಸಾರದಲ್ಲಿ ಅಭ್ಯಾಸ ಮಾಡೋದನ್ನು ನೋಡ್ಕೊಳ್ಬೇಕು. ಆದರೆ ಆ ದ್ವಾಪರ ಯುಗದಲ್ಲಿ ಕೌರವರು ಪಾಂಡವರು ಹೇಳ್ಕೊಟ್ಟಂತಹ ಪಾಠವೇ ಇವತ್ತಿಗೂ ನಡೀತಾ ಇದೆ. ಕಾಲದ ಮಹಿಮೆ ಅಂತ ಹೇಳಬೇಕಾಗುತ್ತೆ, ಇನ್ನೇನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಂದ ಪ್ರಾರಂಭ ಆಯ್ತು. ಹೀಗೆ ಪರಸ್ಪರ ಎಲ್ಲ ಹೊಡೆದಾಡ್ಕೊಳ್ಬೇಕು, ಮೈತ್ರಿ ಭಾವವನ್ನು ಹೋಗಲಾಡಿಸಿಕೊಳ್ಬೇಕು, ಯಾವಾಗಲೂ ವೈರವನ್ನೇ ಸಾಧಿಸಬೇಕು, ಹಗೆತನವನ್ನೇ ಸಾಧಿಸಬೇಕು ಅಂತ ಹೇಳ್ತಕ್ಕಂಥ ಗುಣವೆ ಬೆಳೆದುಕೊಂಡು ಬರಬೇಕು ಅಂತ ಹೇಳ್ತಕ್ಕಂಥ ಅತ್ತೆ ಈ ಕಾಲದ ನಿಯಮ ಆಗ್ಬಿಟ್ಟಿದೆ ಎಂದು ಸಹ ಕಾಣಿಸ್ತದೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ, ಭಗವಂತನನ್ನ ನಿಷ್ಕಾಮ ಭಾವದಿಂದ ಪ್ರೇಮಿಸುವಂತಹ ಒಂದು ಗುಣವನ್ನು ನಾವು ಬೆಳೆಸಿಕೊಂಡು ನಿಜವಾದ ಅರ್ಥದಲ್ಲಿ ಭಕ್ತರು ಅಂತ ಯಾವಾಗ ಅನಿಸ್ಕೊಳ್ತೇವೋ ಆಗ ನಮ್ಮಲ್ಲಿ ಇರ್ತಕ್ಕಂಥ ಮೇಲು ಕೇಳು ಆ ಜಾತಿ ಈ ಜಾತಿ ಅಂತಿರ್ತಕ್ಕಂಥ ಭಾವನೆಗಳೆಲ್ಲ ಹೋಗುತ್ತವೆ ಅಂತನೋ ಮಾತನ್ನು ಹೇಳ್ತಾ ಹಾಗೆ ನಿಜವಾದ ಭಕ್ತಿ ಅಂತ ಹೇಳ್ತಕ್ಕಂಥದ್ದು ಹೃದಯದಲ್ಲಿ ಅನುಕೂಲವಾಗಿ ಬಿಡ್ತು ಅಂತ ಹೇಳಿದ್ರೆ ಅಸ್ಪೃಶ್ಯ ಶುದ್ಧನಾಗಿ ಬಿಡ್ತಾನೆ. ಚಾಂಡಾಲ ಚಂಡಾಲನಾಗಿ ಉಳ್ಕೊಳ್ಳೋದಿಲ್ಲ. ಶ್ರೀ ಚೈತನ್ಯ ದೇವ ಚಂಡಾಲ ರಾಜಿಯಾಗಿ ಎಲ್ಲರನ್ನೂ ಆಲಿಂಗನ ಮಾಡಿಕೊಂಡ ಅಂತನೋ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಬೃಹದಾರಣ್ಯಕ ಉಪನಿಷತ್ ಕೂಡ ಅದೇ ಮಾತನ್ನು ಹೇಳಿದೆ. ವೇದ ಅವೇದ ದೇವ ಅದೇವ ಮಾತ ಅಮಾತ ಪಿತ ಅಪಿತ ಅಲ್ಲಿ ತಂದೆ ತಾಯಿ ಬಂಧು ಬಳಗ ವೇದ ದೇವ ಇತ್ಯಾದಿ ಯಾವ ಭಾವನೆಗಳು ಉಳಿದಿಲ್ಲ. ಆತ್ಮ ಚೈತನ್ಯ ಒಂದೇ, ಪರಮಾನಂದ ಭರಿತವಾದಂತಹ ಆತ್ಮ ಚೈತನ್ಯ ಒಂದೇ. ಆನಂದ ಭರಿತವಾದಂತಹ ಆತ್ಮ ಚೈತನ್ಯದ ಅನುಭವ ಆದಾಗ ಭೇದ ಭಾವ ಅಂತಿರ್ತಕ್ಕಂಥದ್ದು ತನ್ನಷ್ಟಕ್ಕೆ ಹೊರಟೋಗ್ಬಿಡ್ತದೆ. ಅಲ್ಲಿವರೆಗೆ ಅದಿದ್ದೇ ಇರ್ತದೆ. ಬಳಿಕ ಶ್ರೀರಾಮಕೃಷ್ಣರು ಮುಂದುವರಿಸಿದ ಒಂದು ಮಾತು ಹೇಳ್ತಾರೆ, ಬ್ರಾಹ್ಮ ಸಮಾಜದ ಅನುಯಾಯಿಗಳು ಭಗವನ್ ನಾಮ ಸಂಕೀರ್ತನೆ ಮಾಡ್ತಾರೆ, ಅದು ಬಹಳ ಒಳ್ಳೆಯದು. ವ್ಯಾಕುಲರಾಗಿ ಕರೆದರೆ ಭಗವಂತನ ಕೃಪೆ ದೊರೆಯುತ್ತದೆ, ಆತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ. ಎಲ್ಲಾ ಮಾರ್ಗಗಳಿಂದಲೂ ಆತನ ಸಾಕ್ಷಾತ್ಕಾರವನ್ನ ಪಡೆಯಬಹುದು. ಒಬ್ಬನೇ ಭಗವಂತನನ್ನ ವಿವಿಧ ಹೆಸರುಗಳಿಂದ ಕರೀತಾರೆ ಅಷ್ಟೇ. ಇದಕ್ಕಿಂತ ಸರಳವಾಗಿ ಏನು ಹೇಳಬೇಕು? ವ್ಯಾಕುಲತೆಯಿಂದ ಭಗವಂತನ ಕರಿಬೇಕು. ಒಬ್ಬಂಟಿದ್ರಾಗಿರುವಾಗ ಹೇ ಭಗವಂತ, ನಿನ್ನ ಬಗ್ಗೆ ಶ್ರೀರಾಮಕೃಷ್ಣ ಎಷ್ಟೊಂದು ಹೇಳಿದ್ದಾರೆ, ನನಗೂ ಕೂಡ ನಿನ್ ಕಾಣಿಸು, ನನಗೂ ಕೂಡ ನೀನೇ ಬೇಕಾಗಿದೆ, ಸುಮ್ಮನೆ ಇಲ್ಲಿವರೆಗೂ ಅದೇ ರೀತಿ ಅಲ್ಲ ಅಲ್ಲಿ ಹಾಕೊಂಡು ಇರ್ತಾ ಇದ್ದೆ, ಈಗ ನನ್ಗೆ ಗೊತ್ತಾಯ್ತು ನೀನೊಬ್ಬ ಇದ್ದಿ ಅಂತ. ಖಂಡಿತ ನನ್ ಕಾಣಿಸಪ್ಪ, ಬೇಕು ನನಗೆ, ನೀನೇ ಬೇಕು ಅಂತ ಮಾತ್ರ. ನೀವು ಏಕಾಂಗಿ ಆಗಿರುವಾಗಲೂ ಸರಿಯೇ, ಈಗಲೂ ಸರಿಯೇ, ಈಗಲೂ ಏಕಾಂಗಿನೇ ಇದ್ದ. ಇನ್ನು ಯಾರಿದ್ದೀರಿ ಪಕ್ಕ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ, ಯಾರು ಯಾಕೆ ಬೇಕು ನಮಗೆ? ಸಾವಿರಾರು ಜನಗಳ ನಡುವೆ ಇದ್ರೂ ಕೂಡ ನಾವು ಏಕಾಂಗಿಗಳೇ. ನಮ್ಮ ಬಗ್ಗೆ ಚಿಂತೆ ಮಾಡ್ತಕ್ಕಂಥವ್ರು ಯಾರಿರ್ತಾರೆ ಜಗತ್ತಿನಲ್ಲಿ? ಆದ್ರಿಂದ ಹೇ ಭಗವಂತ, ನನಗೂ ನಿನಗೂ ಮಾತ್ರ ಸಂಬಂಧ, ಈಗ ನನ್ಗೆ ಗೊತ್ತಾಯ್ತು ಅಂತ ಹೇಳ್ತಕ್ಕಂಥ ಈ ಒಂದು ಭಾವನೆಯಿಂದ ಅವನೊಂದಿಗೆ ತಾದಾತ್ಮ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಈ ಹೊತ್ತಿಗೆ ಸುರೇಂದ್ರ ನನ್ನ ಅಣ್ಣ ಇನ್ನೊಂದು ಮಾತನ್ನ ಹೇಳ್ತಾನೆ. ಥಿಯಾಸಫಿ ಈ ಸಂಬಂಧವಾಗಿ ನಿಮ್ಮ ಅಭಿಪ್ರಾಯ ಏನು? ಇನ್ನೊಂದು ಪ್ರಶ್ನೆಗೆ ಬಂದೆ. ಥಿಯಾಸಫಿ ಥಿಯಾಸಫಿ ಅಂತ ಒಂದು ಬಂಧ ಇದೆ. ಆನಿ ಬೆಸೆಂಟ್ ಅಂತ ಹೇಳ್ತಕ್ಕಂಥವಳು ಅದರ ಆ ಮತದ ಪ್ರವರ್ತಕಿ. ಅದಕ್ಕಿಂತ ಮೊದಲು ಕೂಡ ಇತ್ತು ಸ್ವಲ್ಪ ಸ್ವಲ್ಪ, ಇವಳು ವಿಶೇಷವಾಗಿ ಬಳಸ್ಕೊಂಡು ಬರ್ತಾರೆ. ಥಿಯಾಸಫಿ ಅಂತ ಹೇಳಿದ್ರೆ ಒಂದು ಬಗೆಯ ರಹಸ್ಯ ವೇದಾಂತ, ಅದರ ಕುರಿತಾಗಿ ಶ್ರೀರಾಮಕೃಷ್ಣ ಉತ್ತರ ಕೊಡ್ತಾರೆ. ಅದು ಅಲೌಕಿಕ ಶಕ್ತಿಯನ್ನು ದೊರಕಿಸಿಕೊಡ್ತದೆ ಅಂತ ಕೇಳಿದ್ದೇನೆ, ಅದು ಅಲೌಕಿಕ ಶಕ್ತಿಯನ್ನು ದೊರಕಿಸಿಕೊಡ್ತದೆ ಅಂತ ಕೇಳಿದ್ದೇನೆ. ಒಂದು ಮನೆಯಲ್ಲಿ ಒಬ್ಬ ಪಿಶಾಚ ಸಿದ್ಧನನ್ನ ನೋಡಿದೆ. ಆತನಿಗೆ ಪಿಶಾಚಿ ಏನೇನೋ ವಸ್ತುಗಳನ್ನು ತಂದುಕೊಡ್ತಾ ಇತ್ತು. ಅಲೌಕಿಕ ಶಕ್ತಿ ನನಗೆ ಯಾಕೆ? ಅದರಿಂದ ಭಗವಂತನ ಸಾಕ್ಷಾತ್ಕಾರ ದೊರಕುವುದೇ? ಭಗವಂತನ ಸಾಕ್ಷಾತ್ಕಾರ ದೊರೆಯದೇ ಹೋಯಿತು ಅಂದ್ರೆ ಆಗ ಪ್ರತಿಯೊಂದು ಮಿಥ್ಯಾಗಿ ಬಿಡ್ತದೆ. ನೋಡಿ, ಇದೆಲ್ಲ ಸಂಭಾಷಣೆಯ ರೀತಿ. ಇದ್ದಕ್ಕಿದ್ದಾಗೆ ವಿಷಯ ಬದಲಾಯಿಸಿ ಮಾತಾಡ್ತಾರೆ. ನೋಡಿ, ಅದು ಯಾವುದು? ಆ ಥಿಯಾಸಫಿ ಅಂತ ಹೇಳುವಂತಹದ್ದು ಅಲೌಕಿಕ ಶಕ್ತಿಯನ್ನು ದೊರಕಿಸಿಕೊಡುತ್ತದೆ ಅಂತ ಕೇಳಿದ್ದೇನೆ ಅಂತ ಯಾತಕ್ಕೆ ಹೇಳಿದ್ರು? ರಹಸ್ಯ ವಿದ್ಯೆ ಅಂತ ಹೇಳಿದ್ನಲ್ಲ, ಆ ರಹಸ್ಯ ವಿದ್ಯೆಯಲ್ಲಿ ಇದು ಬಹಳ ಮುಖ್ಯವಾದಂತ. ಅಷ್ಟಸಿದ್ಧಿಗಳು ಅಷ್ಟಸಿದ್ಧಿಗಳು ಅಂತೇನಿದೆಯೋ, ಅಣಿಮ ಲಗಿಮ ಅಕರಿಮ ಮಹಿಮಾ ಇತ್ಯಾದಿ, ಆ ಸಿದ್ಧಿಗಳಲ್ಲಿ ಒಂದೇ ಒಂದು ಸಿದ್ಧಿಯನ್ನ ತೊಡಗಿಸಿಕೊಂಡ್ರೂ ಕೂಡ ಜಗತ್ಪ್ರಸಿದ್ಧ ಆಗಿಬಿಡಬಹುದು ಮನುಷ್ಯ. ಸಾಮಾನ್ಯ ಜನರಿಗೆ ಮಂಕುಬೂದಿ ಹಚ್ಚುವುದಕ್ಕೆ ಈ ಒಂದು ಪವಾಡ ಅಂತ ಇರತಕ್ಕಂಥದ್ದು ಬಹಳ ಸಹಾಯಕಾರಿ. ಜನ ಮೊದಲು ನಂಬುದು ಪವಾಡ ಮನೆ, ದಿನಗಳಾದ್ರೂ ಪವಾಡ ನಡೀತಾ ಇದೆ. ತಾಯಿಯ ಉದರದಿಂದ ಮಕ್ಕಳು ಜನಿಸುವಂತಹದ್ದೇ ಆಗ್ಲಿ, ತಿಳಿ ಬೆಳೆದಾದ್ರೂ ಸೂರ್ಯ ಅಂತಹ ಸೂರ್ಯ ಉದಯಿಸಿ ಮುಳುಗತಕ್ಕಂತಹದ್ದೇ ಆಗ್ಲಿ, ಗಟ್ಟಿಯಾಗಿರ್ತಕ್ಕಂತಹ ಮರದ ಕೊಂಬೆಗಳಿಂದ ಅತ್ಯಂತ ಸುಗಮವಾದ ಹೂಗಳು ಹೊರಗೆ ಬರತಕ್ಕಂತಹದ್ದಾಗ್ಲಿ, ಆಕಾಶದಿಂದ ಮಳೆ ಬೀರ್ತಕ್ಕಂತಹದ್ದೇ ಆಗ್ಲಿ, ಅಶುದ್ಧವಾದ ನೀರಿನಿಂದ ಶುದ್ಧ ನೀರು ಆಕಾಶಕ್ಕೆ, ನೀವು ಆ ಅಶುದ್ಧ ನೀರು ಕೂಡ ಶುದ್ಧವಾಗಿ ಮತ್ತೆ ನಮಗೆ ಕುಡಿಯೋದಕ್ಕೆ ಅನುಕೂಲವಾಗುವಂತೆ ಸಿಗುವಂತಹ ಅದಕ್ಕೆ ಆಗ್ಲಿ, ಈಗ ಪ್ರಕೃತಿಯಲ್ಲಿ ಎಂತೆಂಥ ಪವಾಡಗಳೆಲ್ಲ ನಡೀತಾ ಇವೆ, ಇದಕ್ಕಿಂತ ಜಾಸ್ತಿ ಪವಾಡ ಬೇಕೆ? ಆಗಿರುವಾಗ ಪವಾಡದ ಕಡೆಗೆ ಮನುಷ್ಯ ಗಮನ ಕೊಡ್ತಾನೆ. ಅದನ್ನ ಅರಿತುಕೊಂಡು ಈ ಪಂಥದವರು ವಿಶೇಷವಾಗಿ ಆ ಒಂದು ಸಿದ್ಧಿಯನ್ನು ಮಾಡಿಕೊಂಡು ತನ್ನ ಮೂಲಕ ಜನರನ್ನು ತಮ್ಮ ಕಡೆಗೆ ಆಕರ್ಷಿಸುವ ಪ್ರಯತ್ನ ಮಾಡ್ತಾರೆ. ಆದರೆ ಥಿಯಾಸಫಿಸ್ ಅಂತ ಹೇಳ್ತಕ್ಕಂಥವ್ರು ಇವತ್ತಾರು ಅಂತ ಪವಾಡ ಪುರುಷರು ಇಲ್ಲ. ಒಂದು ಸಣ್ಣ ಪವಾಡವನ್ನು ಗಿಡಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಇದೆ, ಅದಕ್ಕೂ ಕೂಡ ಸಾಧನೆ ಮಾಡಬೇಕಾಗ್ತದೆ. ಸಾಮಾನ್ಯವೇನಲ್ಲ, ಅಸಾಧಾರಣವಾದ ಸಾಧನೆಯನ್ನು ಮಾಡಿಯೇ ಒಂದೊಂದು ಪವಾಡ ಮಾಡಿಕೊಳ್ಬೇಕು. ಆದ್ರೆ ಆ ಪವಾಡದಿಂದ ಏನು ಪ್ರಯೋಜನ? ಶ್ರೀರಾಮಕೃಷ್ಣ ಹೇಳ್ತಾರೆ ಅದನ್ನ ತಕ್ಷಣ ಅವರ ಮನಸ್ಸು ಬದಲಾಗ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಒಂದು ಮನೆಯಲ್ಲಿ ಒಬ್ಬ ಪಿಶಾಚ ಸಿದ್ಧ ಇದ್ದ. ಪಿಶಾಚ ಸಿದ್ಧ ಪಿಶಾಚಿಯನ್ನ ಸಿದ್ಧಿ ಮಾಡಿಕೊಂಡವನು ಅಂತ. ಅವನು ತನ್ನ ಮಂತ್ರವನ್ನು ಉಚ್ಚರಿಸಿದ ತಕ್ಷಣ ಆ ಪಿಶಾಚಿ ಬಂದ್ಬಿಡುತ್ತೆ. ದಾರಿ ಮೇಲೆ ಹೋಗು ಮಾಡಿ ಕರ್ಕೊಳ್ತಾ ಇದ್ದಾನೆ ಅವನು. ಆ ಪಿಶಾಚಿ ಏನ್ ಮಾಡ್ತಾ ಇತ್ತಂತೆ, ಅವನಿಗೆ ಏನೇನೋ ವಸ್ತುಗಳನ್ನೆಲ್ಲ ತಂದುಕೊಡ್ತಾ ಇತ್ತಂತೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಹೀಗಂತ ಹೇಳಿ ಅದೇನೇನು ವಸ್ತುಗಳನ್ನೆಲ್ಲ ತಂದುಕೊಡ್ತಾ ಇತ್ತು, ಆ ವಸ್ತುಗಳನ್ನೆಲ್ಲ ತಗೊಂಡು ಅವನು ಏನ್ ಮಾಡ್ತಾ ಇದ್ದ ಅಂತ ಪ್ರಶ್ನೆ ನಮಗೆ ಬರಲ್ವೇ? ಅದಕ್ಕೆ ಅವ್ರು ಉತ್ತರ ಹೇಳಿದ್ ಬೇಡವೇ? ತಕ್ಷಣ ಅವ್ರು ಹೇಳೋದಿಷ್ಟೇ, ಆ ಲೌಕಿಕ ಶಕ್ತಿ ಎಲ್ಲ ನನಗೆ ಯಾಕೆ? ತಕ್ಷಣ ಅಲ್ಲೇ ಕತ್ತರಿಸ್ಬಿಡ್ತಾರೆ ಅದನ್ನು. ಅದ್ರ ಕಡೆಗೆ ಬಾಕಿ ಉಳಿದವರ ಆಸಕ್ತಿ ಕಿಂಚಿತ್ತು ಅರಿಗದೆ ಇರಲಿ ಅಂತ ತಕ್ಷಣ ಅದನ್ನ ಕತ್ತರಿಸ್ಬಿಡ್ತಾರೆ. ಆ ಲೌಕಿಕ ಶಕ್ತಿ ಎಲ್ಲ ನನಗೆ ಯಾಕೆ? ಅದರಿಂದ ಭಗವಂತನ ಸಾಕ್ಷಾತ್ಕಾರ ದೊರಕುತ್ತದೇನು? ಭಗವಂತನ ಸಾಕ್ಷಾತ್ಕಾರ ದೊರೆಯದೆ ಹೋಯಿತು ಅಂತಂದ್ರೆ ಆಗ ಪ್ರತಿಯೊಂದು ಮಿಥ್ಯೆಯಾಗಿ ಬಿಡ್ತದೆ. ಶ್ರೀರಾಮಕೃಷ್ಣ ಬೃಹತ್ ಜೀವನದಲ್ಲಿ ಎಂತೆಂತಹ ಪವಾಡ ಪುರುಷ ವ್ಯಕ್ತಿಗಳನ್ನ, ಅವರ ಪವಾಡ ಶಕ್ತಿಯನ್ನ ಕಿತ್ತು ತಾವು ಆಕರ್ಷಿಸಿಕೊಂಡು ಅವರನ್ನ ಪುನಃ ತನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿದಂತಹ ಹಲವಾರು ಘಟನೆಗಳೆಲ್ಲ ಬರುತ್ತಿವೆ. ಪವಾಡ ಅಂತಕ್ಕಂತಹದ್ದು ಜನರನ್ನ ಬೆರಗು ಬಳಸಿಸಬಹುದು, ಆದರೆ ನಾವೇ ಒಂದು ದಿನ ನಷ್ಟವಾಗಿ ಹೋಗ್ಬಿಡ್ತೇವೆ. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರೆ ಅವನು ಆ ಗಲ್ಲಿಯಲ್ಲಿ ಬಹಳ ಪ್ರಸಿದ್ಧ ವ್ಯಕ್ತಿ ಆಗ್ಬೋದು. ಯಾಕೆ? ದಿನ ಎಷ್ಟು ಯಾರು ಏನ್ ಕೇಳಿದ್ರು ಕೊಡೋದು, ತಿಂಡಿ ತೀರ್ಥ ಬಟ್ಟೆ. ಆ ಕೇರಿಯವರಿಗೆ, ಆ ಕೇರಿಯವರೆಲ್ಲ ಬಂದು ಬಂದು ಏನ್ ದನಿಗಳು, ಏನ್ ದನಿಗಳು, ಏನ್ ದಾನಿಗಳು, ಏನ್ ದಾನಿಗಳು ಅಂತ ಕೊಂಡಾಡ್ತಾರೆ. ಇವನು ಹೋಗ್ತಾ ಇರ್ತಾರೆ, ಮತ್ತಷ್ಟು ಮತ್ತಷ್ಟು ಕೊಡ್ತಾ ಇರ್ತಾರೆ. ಕೋಟಿ ಇದ್ದು ಅರ್ಧ ಕೋಟಿ ಆಯ್ತು, ಅರ್ಧ ಕೋಟಿ ಇದ್ದು ಕಾಲು ಕೋಟಿ ಆಯ್ತು, ಕಾಲು ಕೋಟಿ ಇದ್ದು ಲಕ್ಷ ಆಯ್ತು, ಕೊನೆ ಲಕ್ಷವೂ ಹೋಯ್ತು, ಇವನು ನಿರ್ಲಕ್ಷ. ಆಮೇಲೆ ಇವನ ಬಳಿ ಯಾರು ಬರೋರೇ ಇಲ್ಲ, ಭಿಕ್ಷುಕಾಗಿ ಬಿಡ್ತಾರೆ. ಹಾಗೇನೇ ಇದೊಂದು ಶಕ್ತಿ, ಇದನ್ನ ಬಳಸಿದಾಗ ಜನ ಎಲ್ಲ ಬೆರಗಾಗ್ತಾರೆ. ಆದ್ರೆ ಇವನು ಖರ್ಚಾಗೋದು, ಅದು ಇವನಿಗೆ ಗೊತ್ತಾಗೋದಿಲ್ಲ. ಯಾಕೆ? ಸೂಕ್ಷ್ಮ. ಮತ್ತು ಅವ್ರು ಹೊಗಳ್ತಾ ಇರ್ತಾರಲ್ಲ, ಆ ಹೊಗಳುವ ಮೋಹಿನಿ ಸಮ್ಮೋಹಿನಿಗೆ ಮರಳಾಗ್ಬಿಡ್ತಾರೆ. ಮೆಚ್ಚುಗೆಗೆ ಮರಳಾಗಿ ತನ್ನ ಶಕ್ತಿಯನ್ನ ತನಗೇ ಅರಿವಿಲ್ಲದಂತೆ ಕಳೆದುಕೊಂಡು ಬಿಡ್ತಾರೆ. ಆದ್ರೆ ಭಗವಂತನ ಸಾಕ್ಷಾತ್ಕಾರ ದೊರೆಯಿತು ಅಂತ ಹೇಳಿದ್ರೆ ಪ್ರತಿ ಕ್ಷಣವೂ ಆನಂದದಿಂದ ಇರಬಹುದು. ಭಗವಂತನ ಶಕ್ತಿಯ ತಿಳ್ತಕ್ಕಂಥದ್ದು ಮಾತ್ರವೇ ಅನಂತ. ಅಷ್ಟ ಸಿದ್ಧಿಗಳು ಕೂಡ ಶಾಂತ ಅಂತ್ಯ ಉಳ್ಳದ್ದು. ಎಂಟು ಬಗೆಯ ಸಿದ್ಧಿಗಳಂತ ಪಡೆದಿದ್ರು ಕೂಡ ಅದು ಒಂದು ದಿನ ಮುಗಿದೋಗ್ತಕ್ಕಂಥದ್ದು. ಆದರೆ ಭಗವಂತನ ಶಕ್ತಿಯನ್ನು ನಾವು ಪಡೆದಾಗ, ಭಗವದ್ ಆನಂದವನ್ನು ಪಡೆದಾಗ, ಶ್ರೀಮಾತೆ ಶಾರದಾ ದೇವಿಯವರು ಹೇಳಿದಂತೆ ನಿತ್ಯ ನಿತ್ಯ ವಸ್ತು ವಿವೇಕ ಆಗಿರತಕ್ಕಂಥದ್ದು ಉದಯಿಸುತ್ತದೆ. ವಿವೇಕ ಅದಕ್ಕಿಂತ ಶ್ರೇಷ್ಠವಾದಂತಹ ವಸ್ತು ಇನ್ನೊಂದಿಲ್ಲ. ಅಷ್ಟೇ ಅಲ್ಲ, ಎಂದೆಂದಿಗೂ ಅಳಿಸಿ ಹೋಗದ, ಮಾತಿ ಹೋಗದ ಆನಂದ ನಮ್ಮದಾಗ. 24 ಗಂಟೆಯೂ ಆನಂದದಲ್ಲೇ ಇರಬಹುದು. ನಿದ್ರೆ ಅಂತಿರತಕ್ಕಂಥದ್ದು ಯೋಗ ನಿದ್ರೆ ಆಗಿಬಿಡುತ್ತದೆ. ನಿದ್ರೆ ಕಂಡಲ್ಲಿಯೂ ಆನಂದ, ಇನ್ನೊಂದು ವಸ್ತುವಿನ ಅಪೇಕ್ಷೆ ಇಲ್ಲದೆಯೇ ಆನಂದ. ಈಗ ನಮಗೆ ಸಿಕ್ತಕ್ಕಂಥ ಆನಂದ ಯಾವುದು? ಯಾರಾದರೂ ಹೊಗಳಿದ್ರೆ ಆನಂದ, ತೆಗೆದಿದ್ರೆ ತಿಂದರೆ ಆನಂದ, ತಿಂದಿದ್ರೆ ನೋಡಿದ್ರೆ ಆನಂದ, ನೋಡದೇ ಇದ್ರೆ ಇಂಥದ್ದು ನಮ್ಮ ಆನಂದ. ಆದರೆ ಭಗವದಾನಂದ ಪ್ರಾಪ್ತಿ ಆಯಿತು ಅಂತ ಹೇಳಿದ್ರೆ ತಿನ್ನದೇ ಇದ್ರೂ ಆನಂದ, ತಿಂದ್ರೂ ಆನಂದ. ನರೇಂದ್ರನಿಗೆ ಆ ಬಗ್ಗೆ ಅನುಭವವನ್ನು ಮಾಡಿಕೊಟ್ಟಿದ್ರು ಶ್ರೀರಾಮಕೃಷ್ಣ. ಅದನ್ನೆಲ್ಲ ಅವ್ರ ಜೀವನ ತೆರೆದಿರು ಓದಿ ತಿಳ್ಕೊಳ್ಬೇಕು. ಇಂಥ ಒಂದು ನಿತ್ಯಾನಂದವನ್ನು ನಾವು ಬಯಸ್ಬೇಕು, ಪಡಿಬೇಕು. ಹಾಗಾದ್ರೆ ಈ ಸಣ್ಣ ಪುಟ್ಟ ಲೌಕಿಕವಾದಂತಹ ಅಥವಾ ಅಲೌಕಿಕ ಶಕ್ತಿಗಳಿಗೆ ಅಥವಾ ಅಣಿಮಾದ ಸಿದ್ಧಿಗಳಿಗೆ ಗಮನ ಕೊಡಬಾರದು ಅಂತ ಅದನ್ನ ಇಲ್ಲಿ ಹೇಳ್ತಾರೆ. ಇದನ್ನ ಬಗೆ ಬಗೆಯಾಗಿ ಹೇಳುತ್ತಿದ್ದಾರೆ ಶ್ರೀರಾಮಕೃಷ್ಣ ಇದೇ ವಚನವೇದಲ್ಲಿ. ಅದನ್ನೆಲ್ಲ ಈಗಲೇ ಹೇಳುತ್ತಿಲ್ಲ ನಾನು, ಹೇಗಾದ್ರೆ ಮುಂದೆ ಹಳೆಯದಾಗುತ್ತಲ್ಲ ಅದಕ್ಕೋಸ್ಕರ. ಬಳಿಕ ನವೆಂಬರ್ 1882 ಶ್ರೀರಾಮಕೃಷ್ಣ ಪರಮಹಂಸರು ಕಲ್ಕತ್ತಾದಲ್ಲಿರುವ ಮಣಿಲಾಲ ಮಲ್ಲಿಕ ಅವರ ಮನೆಗೆ ಸಾಯಂಕಾಲ 4 ಸಮಯಕ್ಕೆ ಶುಭಾಗಮನ ಮಾಡಿದ್ದಾರೆ. ನಾವು ಸತ್ಸಂಗಕ್ಕೆ ಹೋಗುವುದು 4 ಇಂದು. ಈತನ ಮನೆಯಲ್ಲಿ ಬ್ರಾಹ್ಮ ಸಮಾಜದ ವಾರ್ಷಿಕೋತ್ಸವ, ವಿಜಯಕೃಷ್ಣ ಗೋಸ್ವಾಮಿ ಮತ್ತು ಅನೇಕ ಬ್ರಾಹ್ಮ ಭಕ್ತರು ಬಂದಿದ್ದಾರೆ. ಮಾಸ್ಟರ್ ಮಹಾಶಯ ಮೊದಲಾದವರು ಬಂದಿದ್ದಾರೆ. ಈ ಉತ್ಸವವನ್ನ ಬಹಳ ಯಶಸ್ವಿಯಾಗಿ ನೆರವೇರಿಸುವುದಕ್ಕೋಸ್ಕರ ಮನೆಯ ಯಜಮಾನ ಬಹಳ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾನೆ. ಪ್ರಹ್ಲಾದ ಚರಿತ್ರೆಯ ಹರಿಕತೆ ನಡೆದ ನಂತರ ವಿಜಯಕೃಷ್ಣ ಗೋಸ್ವಾಮಿ ಇಂದಿನ ಉಪಾಸನೆ ನಡೆಸ್ತಾನೆ. ಈಗ ಭಾಗವತರು ಹರಿಕತೆ ಮಾಡಲು ಆರಂಭಿಸಿದರು ಅಂತ ಮಾಸ್ಟರ್ ಮಹಾಶಯ ಇಷ್ಟು ವರ್ಣನೆಯನ್ನು ಬರೆದು ಆ ಹರಿಕತೆ ದಾಸರು ಏನ್ ಹೇಳ್ತಾ ಇದ್ದಾರಂತೆ, ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು ಹರಿಯ ನಿಂದೆಯನ್ನ ಮಾಡ್ತಾ ಪ್ರಹ್ಲಾದನನ್ನ ಪದೇ ಪದೇ ಚಿತ್ರಹಿಂಸೆಗೆ ಒಳಪಡಿಸ್ತಾ ಇದ್ದಾನೆ. ಪ್ರಹ್ಲಾದ ಕೈ ಮುಗಿದು ಹರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಹೇ ಹರಿ ನನ್ನ ಪಿತನಿಗೆ ಸುಮತಿಯನ್ನು ಕರುಣಿಸು ಎಂಬುದಾಗಿ. ಇದನ್ನ ಕೇಳಿ ಈಗ ಮಾಸ್ಟರ್ ಮಾಷೆಯ ಬರ್ತಾನೆ. ಇದನ್ನ ಕೇಳಿ ಹರಿಕತೆ ದಾಸರ ಈ ಮಾತನ್ನ ಕೇಳಿ ಪರಮಹಂಸರು ಅಳಲಾರಂಭಿಸಿದ್ದಾರೆ. ಆಗ ಅವರು ಭಾವಸ್ಥರಾಗಿದ್ದಾರೆ. ಸ್ವಲ್ಪ ಹೊತ್ತು ಆ ಅವಸ್ಥೆಯಲ್ಲೇ ಇದ್ದು ಈಗ ಭಕ್ತರೊಡನೆ ಮಾತುಕತೆ ಆಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಭಕ್ತಿಯೇ ಸಾರ ವಸ್ತು, ಸರ್ವದಾ ಭಗವಂತನ ನಾಮಗುಣ ಕೀರ್ತನೆ ಮಾಡ್ತಾ ಮಾಡ್ತಾ ಇದ್ರೆ ಭಕ್ತಿ ದೊರೆತು ಬಿಡುತ್ತದೆ. ಆ ಶಿವನಾಥ ಶಾಸ್ತ್ರಿ ಎಂಥ ಭಕ್ತ, ಸಕ್ಕರೆಯ ರಸದಲ್ಲಿ ನೆಂದ ಚಾಣ ದೊಡೆಯ ಹಾಗೆ ಆತ ಭಕ್ತಿ ರಸದಲ್ಲಿ ನೆಂದು ಹೊಂದ್ಬಿಟ್ಟಿದ್ದಾನೆ. ಹರಿದಾಸರ ಮಾತನ್ನು ಕೇಳಿ ಶ್ರೀರಾಮಕೃಷ್ಣ ಹತ್ತದ್ದನ್ನ ಗಮನಿಸಿದಾಗ ಎಷ್ಟು ಸ್ವಾರಸ್ಯವಾಗಿದೆ. ಆ ಪ್ರಹ್ಲಾದ ನಿಷ್ಕಪಟ ಭಕ್ತಿಯಿಂದ ಹರಿಯನ್ನು ಅವನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ನಮ್ಮ ತಂದೆಗೆ ಒಳ್ಳೆ ಬುದ್ಧಿ ಕೊಡು, ತಂದೆ ಚಿತ್ರಹಿಂಸೆಗೆ ಇವನನ್ನು ಗುರಿಪಡಿಸಿದ್ರೆ ಇವನ ಶುದ್ಧ ಮನಸ್ಸು ಏನಂತ ಬಯಸ್ತಾ ಇದೆ, ತಂದೆಗೆ ಮಂಗಳ ಉಂಟಾಗಲಿ. ಹರಿಯನ್ನು ಅವನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಂತಹ ರೀತಿಯನ್ನು ಹರಿದಾಸರು ವರ್ಣಿಸ್ತಾ ಇದ್ರೆ ಶ್ರೀರಾಮಕೃಷ್ಣ ವರ್ಣಿಸ್ತಾ ಇದ್ದಾರೆ. ಆ ಪ್ರಹ್ಲಾದನ ಭಕ್ತಿಯ ತಿಳಿತಕ್ಕಂಥದ್ದು ಯಾವ ರೀತಿಯಲ್ಲಿ ಹರಿತಾ ಇತ್ತು ತಿಳಿತಕ್ಕಂಥದ್ದು, ಆ ಭಕ್ತಿಯ ರಹಸ್ಯವನ್ನ ಅನುಭವಿಸಿದಂತಹ ಶ್ರೀರಾಮಕೃಷ್ಣರು ಆ ಸೂಚನೆ ದೊರೆತ ಮಾತ್ರಕ್ಕೆ ಪ್ರತಿಸ್ಪಂದಿಸುವುದಕ್ಕೆ ಶುರು ಮಾಡಿದ್ದಾರೆ. ಮೈಸೂರು ಪಾಕ್ ಅಂತ ಹೇಳಿದ ತಕ್ಷಣ ಎಲ್ರಿಗೂ ನನಗೆ ನೀರು ಬರುತ್ತೇನು, ಯಾ ತಿಂದಿದ್ದಾರು ಚಿರೋಟಿ ಅಂತ ಹೇಳಿದ ತಕ್ಷಣ ಯಾರು ತಿಂದಿದ್ದಾರೋ ಅವ್ರ ನಾಲಿಗೆ ಮಾತ್ರ ನೀರು ಉರುತ್ತೆ. ಹಾಗಾದ ನಾಲಿಗೆ ನೀರು ಉರಿಸ್ಬೇಕಾದ್ರೆ ಏನ್ ಮಾಡ್ಬೇಕು, ಹುಣಸೆ ಹಣ್ಣು ಅನ್ಬೇಕು. ಅದು ಎಲ್ಲರೂ ತಿಂದಿರ್ತಾರೆ. ಒಂದು ಅನುಭವ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ಹೇಳಿದಾಗ ಮನಸ್ಸಿನಲ್ಲಿ ಒಂದು ಪ್ರತಿಸ್ಪಂದನ ಉಂಟಾಗಿ ಶ್ರೀರಾಮಕೃಷ್ಣಿಗೆ ಆ ಬಗೆಯ ಭಕ್ತಿಯ ಅನುಭವ ಆಗಿರೋದ್ರಿಂದ ಹರಿಕತೆ ದಾಸೆ ಆಗಲಿ ಯಾರೇ ಆಗಲಿ ಅದಕ್ಕೆ ಸಂಬಂಧಪಟ್ಟಂತಹ ಮಾತನಾಡಿದ ತಕ್ಷಣ ಪ್ರತಿಸ್ಪಂದನ ಪ್ರಾರಂಭ. ಮತ್ತೆ ತಮ್ಮ ಮಾತನ್ನು ಹೇಳ್ತಾರೆ, ಭಕ್ತಿಯೇ ಸಾರವಸ್ತು, ನಿಷ್ಕಪಟವಾದಂತಹ ಭಕ್ತಿ, ಅವ್ಯಭಿಚಾರಿಣೀ ಭಕ್ತಿ, ಭಗವಂತನ ಹಿತವನ್ನೇ ಬಯಸುವಂತಹ ಭಕ್ತಿ. ಈ ಭಕ್ತಿಯನ್ನ ಪಡೆಯುವುದು ಹೇಗೆ ಅಂತನ್ನುವ ಪ್ರಶ್ನೆ ಮರುಕ್ಷಣಕ್ಕೆ ಹೇಳ್ತದೆ. ಶ್ರೀರಾಮಕೃಷ್ಣನು ಹಲವಾರು ಜನ ಕೇಳಿದ್ರು, ಈಗಲೂ ಕೂಡ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಆ ಭಕ್ತಿಯನ್ನು ಉತ್ಪನ್ನ ಮಾಡಿಕೊಳ್ಳುವಂತಹ ವಿಧಾನವನ್ನು ಕೂಡ ತಕ್ಷಣ ಹೇಳ್ಬಿಡ್ತಾರೆ. ಸರ್ವದಾ ಭಗವಂತನ ನಾಮಗುಣ ಕೀರ್ತನೆ ಮಾಡ್ತಾ ಇದ್ಬಿಟ್ಟೆ ಭಕ್ತಿ ದೊರೆತು ಬಿಡ್ತದೆ. ಭಕ್ತಿಯನ್ನು ಪಡ್ಕೊಳ್ಳೋದು ಹೇಗೆ ಅಂತನ್ನುವ ಪ್ರಶ್ನೆಯನ್ನು ಇನ್ನೇ ಯಾರು ಕೇಳಬಾರ್ದು. ಕನಿಷ್ಠ ಪಕ್ಷ ಇವತ್ತು ಉಪನ್ಯಾಸಕ್ಕೆ ಬಂದವರಾದ್ರೂ ಕೇಳಬಾರ್ದು. ಭಕ್ತಿಯನ್ನ ಅಡ್ಕೊಳ್ಳೋದಿಕ್ಕೆ ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಬರಬೇಕು. ಜಪ ಅದು ಕೂಡ ಸಂಕೀರ್ತನೆಗೆ ಸೇರಿದ್ದು, ಸ್ಮರಣೆ ಅದು ಕೂಡ ಸಂಕೀರ್ತನೆಗೆ ಸೇರಿದ್ದು, ಹೆಚ್ಚಾಗಿ ಭಗವನ್ ನಾಮ ಸಂಕೀರ್ತನೆ ಗಾನರೂಪದಿಂದ ಹಾಡ್ತಕ್ಕಂಥದ್ದು. ಹಾಡ್ತಾ ಹಾಡ್ತಾ ಹಾಡ್ತಾ ನಮ್ಮ ಇಷ್ಟ ದೇವತೆಯ ಕಡೆಗೆ ನಮ್ಮ ಮನಸ್ಸು ತಲ್ಲೀನವಾಗಿಬಿಡ್ತು. ಅವನ ಕಡೆಯಿಂದ ಆ ಪ್ರೇಮ ಅಂತ ಇರ್ತಕ್ಕಂಥದ್ದು ಹರಿದು ಬರೋದಕ್ಕೆ ಸಾಧ್ಯವಾಗುತ್ತೆ. ಅಥವಾ ನಮ್ಮ ಅಂತರಂಗದ ಒಳಗಡೆಯೇ ಇರುವಂತಹ ಭಗವಂತ ಮೆಲ್ಲಗೆ ಹೊರಗಡೆ ವಿಕಾಸವಾಗುವುದಕ್ಕೆ ಪ್ರಾರಂಭವಾಗ್ತಾನೆ. ಹೊರಗಡೆಯಿಂದ ನಾವು ಗಟ್ಟಿಯಾಗಿ ಕರೆದದ್ದು ಅದನ್ನು ಕೇಳಿಸಿಕೊಂಡಂತ ಅವನು ಎಲ್ಲೆಗೆ ಕಣ್ ತೆರೀತಾರೆ, ಜಾಗೃತನಾಗ್ತಾರೆ, ನಮ್ಮ ಕರೆಗೆ ಹೋಗ್ಬಿಡ್ತಾರೆ. ಯಾವಾಗ ಅವನು ಮೇಲೇಳೋದಕ್ಕೆ ಪ್ರಾರಂಭ ಮಾಡ್ತಾನೋ, ಸೂರ್ಯ ಉದಯದಿಂದ ಹೊರಟಾಗ ಹೇಗೆ ಬೆಳಕು ಹರಿಯೋದಕ್ಕೆ ಪ್ರಾರಂಭ ಆಗುತ್ತೋ, ಅದೇ ರೀತಿಯಲ್ಲಿ ಭಗವಂತ ಒಳಗಡೆಯಿಂದ ವಿಕಾಸ ಹೊಂದಿದಾಗ ಅರಳಿದಾಗ ಆ ಪ್ರೇಮ ತೆರಳತಕ್ಕಂಥದ್ದು, ಆ ಭಕ್ತಿಯ ತೆರಳತಕ್ಕಂಥದ್ದು ನಮ್ಮಲ್ಲಿ ಅರಳೋದಕ್ಕೆ ಪ್ರಾರಂಭ ಆಗುತ್ತೆ. ಎಷ್ಟು ಗಟ್ಟಿಯಾಗಿ ಕರಿಬೇಕು? ಒಂದು ದಿನ ಕರೆದ್ರೆ ಸಾಲದು, ಎರಡು ದಿನ ಕರೆದ್ರೆ ಸಾಲದು, ಎಷ್ಟು ಕರೆದರೆ ನಮ್ಮ ಮನಸ್ಸಿನ ಕಷಡ ತೆರಳತಕ್ಕಂಥದ್ದು ತೊಳೆದು ಹೋಗಬಲ್ಲದೋ ಅಲ್ಲಿವರೆಗೆ ನಾವು ಕರಿತಾ ಇರ್ಬೇಕಾಗುತ್ತೆ. ಎಲ್ಲೆಂದೋ ಬೊಮ್ಮೆ ಇಟ್ಕೊಂಡು ಎಷ್ಟು ಹಾಡಿದ್ರೆ ತಾನೇ ಏನು ಪ್ರಯೋಜನ? ಯಾವ ಹಾಡನ್ನ ಹಾಡ್ತಾ ಇದ್ದೀವೋ ಅದರ ಅರ್ಥವನ್ನೆಲ್ಲ ಗಮನಿಸಿಕೊಂಡು ಅದರ ರಾಗ, ಅದರ ತಾಳ, ಅದೇ ಭಾವ, ಅದೆಲ್ಲದರಲ್ಲೂ ಕೂಡ ಮನಸ್ಸನ್ನು ಏಕೀಭವಿಸಿಕೊಂಡು ತನ್ಮೆಯ ಚಿತ್ರ ಆಗಿ ಹಾಡ್ತಾ ಇತ್ತು ಅಂತ ಹೇಳಿದ್ರೆ ಯಾತಕ್ಕೆ ಭಕ್ತಿ ಬರುವುದಿಲ್ಲ? ಅದನ್ನು ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಇನ್ನು ಮೇಲೆ ಈ ಪ್ರಶ್ನೆಯನ್ನು ಯಾರು ನನ್ನ ಹತ್ರ ಕೇಳೋದಿಲ್ಲ, ಈ ಭಕ್ತಿಯನ್ನು ಹೇಗೆ ಪಡ್ಕೊಳ್ಳೋದು? ಯಾರು ಕೊಡೋಕ್ಕಾಗುದಿಲ್ಲ ಭಕ್ತಿಯನ್ನು ಮಾತ್ರ, ಯಾರು ಕೊಡೋಕ್ಕಾಗುದಿಲ್ಲ, ಅವರವರೇ ಪಡ್ಕೊಳ್ಬೇಕು. ಹೇಗೆ ಪಡ್ಕೊಳ್ಳೋದು? ಭಗವಂತನ ನಾಮಗುಣ ಕೀರ್ತನೆ ಮಾಡುವುದರ ಮೂಲಕ ಮಾತ್ರವೇ. ಈಗ ಉದಾಹರಣೆಗೆ ಒಂದು ಉದಾಹರಣೆ ಕೊಡೋಣ. ಒಬ್ಬ ಮನುಷ್ಯನನ್ನ, ಯಾವ ಮನುಷ್ಯ ನಿಮ್ಗೆ ಬೇಕಾಗಿದೆಯೋ ಆ ಮನುಷ್ಯನನ್ನ ಅವನ ಸ್ನೇಹವನ್ನು ಪಡ್ಕೊಳ್ಬೇಕು ಅಂತ ನಿಮ್ಗೆ ಇಷ್ಟ ಆಗ್ತಿರ್ತೀನಿ. ಮೊದಲು ಪ್ರತಿದಿನ ಅವನು ಬೆಳಿಬೋದು, ಅವನು ನಿಮ್ಮನ್ನು ನೋಡ್ತಾನೆ, ಅವನು ನೋಡು ಅಷ್ಟೇ. ಒಂದು ಐದು ಆರು ದಿನ ಆದ್ಮೇಲೆ ನಿನ್ನ ಹೆಸರೇನು ಅಂತ ಅವನು ಕೇಳ್ಬೋದು. ಇವನು ಕೂಡ ನಿಮ್ಮ ಹೆಸರೇನು ಅಂತ ಕೇಳು, ಹೀಗೆ ಹೆಸರು ಕುಲ ಗೋತ್ರ ಇತ್ಯಾದಿ ಪರಿಚಯ ಮಾಡ್ಬೋದು. ಆಮೇಲೆ ಮತ್ತೂ ಹೋಗ್ತಾನೆಯೇ ಇರಲಿ, ಆಮೇಲೆ ನಿಮ್ಮ ಮನೆಯಲ್ಲಿ ಅಂತ ಏನು ತಿಳ್ಕೊಂಡು ಆಮೇಲೆ ಬನ್ನಿ ಒಂದು ದಿವಸ ನಮ್ಮ ಮನೆಗೆ ಕಾಫಿ ತಿಂದು. ಇದೇ ರೀತಿಯಲ್ಲಿ ಪರಿಚಯ ಬೆಳೀತಾ ಬೆಳೀತಾ ಬೆಳೀತಾ ಗಾಢವಾದಂತಹ ಸ್ನೇಹ ಉತ್ಪನ್ನವಾಗೋದಿಲ್ವೇ? ಬಳಕೆ ನಂಟಸ್ತಿಗೆ ಬಳಸದೆ ಹೊರತು ಕೊಟ್ಟು ಸಾಲ ಕೇಳದೆ ಹೋಯಿತು ಅಂತ ಒಂದು ಮಾತಿದೆ. ನಂಟಸ್ತಿಗೆ ತಿಳ್ತಕ್ಕಂಥದ್ದನ್ನ ಉಳಿಸ್ಕೊಳ್ಬೇಕಾದ್ರೆ ಅದನ್ನು ಬೆಳೆಸಬೇಕು. ಅದಕ್ಕೋಸ್ಕರವೇ ಯುಗಾದಿ ದಿವಸ ಇತ್ಯಾದಿ, ಆಮೇಲೆ ಸಂಕ್ರಾಂತಿ ದಿವಸ ಅದೇನೇನು ತಗೊಂಡು ಹೋಗಿ ಕೊಟ್ಬಿಟ್ಟು ಬರುವಂತಹ ಕ್ರಮ ಎಲ್ಲ ಇದೆಯಲ್ಲ. ಗ್ರೀಟಿಂಗ್ ಕಾರ್ಡ್ಸ್ ಎಷ್ಟು ಚೆನ್ನಾಗಿದೆ ಅದು, ಶುಭಾಶಯಗಳನ್ನು ಕಳಿಸೋದು. ಎಷ್ಟೋ ಸಲ ನಮ್ಮ ನೂರಾರು ಜನ ಸ್ನೇಹಿತರಿಗೆ ಪತ್ರ ಬರೆಯುವಂತಹದಕ್ಕೆ ವಿಷಯವೇ ಇರುವುದಿಲ್ಲ, ನಾನು ಕ್ಷೇಮ ನಿಮ್ಮ ಕ್ಷಾಮಕ್ಕೆ ಬರೆಯಲಿ ಅಂತ ಅಷ್ಟೇ ಇರುವುದಿಲ್ಲ. ಇನ್ನೇನಿದೆ ಅವರು ಬರೆಯೋದಕ್ಕೆ? ಅದೇ ಊಟ ತಿಂದಿದ್ರೆ ಅದನ್ನು ವಿಶೇಷ ಇದ್ರೆ ತಾನೇ ಬರೆಯೋದು. ಆದ್ರೆ ಏನು ಬರೆಯದೆ ಹೋಯ್ತು ಅಂತ ಹೇಳಿದ್ರೆ ಅವರಲ್ಲೇ ನಾವು ಹೀಗಾಗ್ತಿರ್ತೇವೆ. ದೀಪಾವಳಿಗೋ, ಯುಗಾದಿಗೋ, ಅಥವಾ ಇನ್ನೊಂದೇನೋ ಕಾರಣಕ್ಕೋ ಒಂದೊಂದು ಪ್ರೀತಿ, ಒಂದೊಂದು ಶುಭಾಶಯ ಪತ್ರ, ಅದರಲ್ಲಿ ನಾವು ಒಳ್ಳೊಳ್ಳೆ ವಾಕ್ಯಗಳೆಲ್ಲ ಇರುತ್ತವೆ, ತರಹವಾರಿ ಎಲ್ಲ ಅಚ್ಚು ಮಾಡಿ ಕೊಟ್ಟಿರ್ತಾರೆ ಅದನ್ನ. ಅಲ್ಲಿ ನಿಮ್ಮ ಹೆಸರನ್ನು ಗುಜರಾಯಿಸಿ ಕಳಿಸ್ಬಿಡ್ತು ಅಂತ ಹೇಳಿದ್ರೆ ಆ ನಮ್ಮನ್ನು ನೆನ್ಪಾಡ್ಕೊಟ್ರು, ನಮ್ಮನ್ನು ಕಳಿಸಿದ್ರು, ಈ ಶುಭಾಶಯ ಬಹಳ ಚೆನ್ನಾಗಿದೆ, ಇರೋ ಚಿತ್ರ ಬಹಳ ಚೆನ್ನಾಗಿದೆ ಅಂತ ಅವತ್ತೆಲ್ಲ ಇವ್ರು ನೆನ್ಪು ಮಾಡ್ಕೊಂಡಿರ್ತಾರೆ. ಅವ್ರು ಇವರಿಗೆ ಕಳಿಸಿದ್ರೆ, ಇವರು ಅವ್ರಿಗೆ ಕಳಿಸಿದ್ರೆ ಅವ್ರು ನೆನ್ಪು, ಇವರು ಇವ್ರ ನೆನ್ಪು, ಅವರು ಮಾಡಿಕೊಂಡು ಸಂಬಂಧ ಪ್ರೀತಿ ವಿಶ್ವಾಸ ಎಲ್ಲ ಹಾಗೆ ಉಳ್ಕೊಳ್ತೇವೆ. ಹೀಗೆ ಭಗವಂತನ ನಾಮಗುಣ ಕೀರ್ತನೆಯನ್ನ ಜಪ ಧ್ಯಾನಾದಿಗಳನ್ನ ಪ್ರತಿದಿನ ಮಾಡ್ತಾ ಮಾಡ್ತಾ ಕಣ್ಣುಗಳಿಂದ ಅವನ ಭಾವಚಿತ್ರವನ್ನೋ ಅವನ ವಿಗ್ರಹವನ್ನೋ ಅಲಂಕಾರ ಮಾಡಿ, ಮನಸ್ತೃಪ್ತಿಯಾಗಿಟ್ಟು ಅಲಂಕಾರ ಮಾಡಿ ಅದನ್ನೇ ನೋಡ್ತಾ ಅರ್ಚನೆ ಮಾಡುವ ಸಂದರ್ಭ ಇದ್ರೆ ಒಂದೊಂದೇ ಮಂತ್ರವನ್ನು ಹೇಳ್ತಾ ಅರ್ಚನೆ ಮಾಡ್ತಾ, ಹೂವನ್ನು ಕೂಡ ಅರ್ಚನೆ ಮಾಡಬಹುದು, ಕುಂಕುಮವನ್ನು ಕೂಡ ಅರ್ಚನೆ ಮಾಡಬಹುದು. ಅದೇನು ಆ ಭಾವಚಿತ್ರಕ್ಕೆ ಆಗಬೇಕಾಗಿಲ್ಲ, ಅಥವಾ ಆ ವಿಗ್ರಹದ ಮೇಲೆ ಹಾಕಿ ಹಾಕಿ ಹಾಕಿ ಆ ಕುಂಕುಮದಿಂದ ಮುಚ್ಚಬೇಕಾಗಿಲ್ಲ. ಒಂದು ತಟ್ಟೆಯನ್ನು ಎದುರುಗಡೆ ಇಟ್ಟು ಕುಂಕುಮವನ್ನು ಆ ತಟ್ಟೆಗೆ ಹಾಕಿ ಆ ಕುಂಕುಮವನ್ನು ಪ್ರಸಾದ ರೂಪದಲ್ಲಿ ಅಕ್ಕಡೆ ಇಟ್ಟುಕೊಂಡು ಎಲ್ರಿಗೂ ಹಂಚಬಹುದು. ಅಯ್ಯೋ ದೇವರ ಮೇಲೆ ಎಲ್ಲೆಲ್ಲೂ ಕುಂಕುಮ ಆಗ್ಬಿಡುತ್ತಲ್ಲ ಅಂತ ದೃಷ್ಟಿಯಿಂದ ಈ ತರ ಕೂಡ ಮಾಡೋದು ಸಾಧ್ಯ ಇದೆ. ಇಲ್ಲ ಅವ್ರ ಮನೆಯಲ್ಲಿ ಹಚ್ಚಿದ್ರೆ ಮಾತ್ರ ಅದು ಅರ್ಚನೆ ಆಗ್ತದೆ ಅಂತ ಹೇಳುವ ಇತ್ತು ಅಂದ್ರೆ ನನಗೆ ಗಂಟಿಲ್ಲ. ಈ ತರ ಒಂದಲ್ಲ ಒಂದು ಬಗೆಯಿಂದ ಭಗವಂತನ ಆರಾಧನೆಯನ್ನು ನಾವು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಭಕ್ತಿ ಉಳಿಸ್ತದೆ ಅಂತ ಮಾತನ್ನು ಶ್ರೀರಾಮಕೃತ ಹೇಳ್ತಾ ಇದ್ದಾರೆ. ಹಾಗೆಲ್ಲ ಒಂದು ಉದಾಹರಣೆ ಕೊಟ್ಬಿಡ್ತಾರೆ, ಒಬ್ಬ ವ್ಯಕ್ತಿಯ ಭಕ್ತಿಯನ್ನ ಹೇಳ್ತಾ ಇದ್ದಾರೆ ಶಿವನಾಥ ಶಾಸ್ತ್ರಿ. ಎಂಥ ಭಕ್ತ ಒಂದು ಭಕ್ತಿ ಹತ್ರ ಇತ್ತಂತಂದ್ರೆ ಸಕ್ಕರೆಯ ರಸದಲ್ಲಿ ನೆನೆದ ಛಾನಾದ ಒಡೆಯ ಹಾಗೆ ಆತ ಭಕ್ತಿ ರಸದಲ್ಲಿ ನೆನೆದು ಹೋಗ್ಬಿಟ್ಟಿದ್ದಾನೆ. ಅಂಥಾತ್ಮಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಶಿವನಾಥ ಶಾಸ್ತ್ರಿ ಇಡೀ ವ್ಯಕ್ತಿತ್ವ ಹೇಳ್ತಕ್ಕಂಥದ್ದು ಆ ಛಾಣ ಸಕ್ಕರೆಯ ರಸದಲ್ಲಿ ನೆನೆದಂತಹ ಛಾಣಾದ ಒಡೆಯ ರೂಪದಲ್ಲಿ ಇದೆ. ಅಷ್ಟು ಮೃದುವಾಗಿದೆ, ಅಷ್ಟು ಕೋಮಲವಾಗಿದೆ, ಅಷ್ಟು ಕವಿಯಾಗಿದೆ. ಇನ್ನ ಭಕ್ತಿಯ ರುಚಿ ಎಂಥ ತಿಳಿದು ಆ ಭಕ್ತಿ ಇರ್ತಕ್ಕಂಥ ವ್ಯಕ್ತಿಯೊಡನೆ ಸುಮ್ಮನೆ ಒಂದು ಕ್ಷಣ ಇದ್ರೆ ಸಾಕು, ನಮಗೆ ಭಾವನೆ ಆಗ್ಬಿಡ್ತೀವಿ ನಾವು ಮಾತೇ ಬೇಕಿಲ್ಲ. ಅಂತ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ನೋಡಿ ನಾವು ಭಗವಂತನನ್ನು ನೋಡಬಹುದು, ಆತ ಅವಮಾನದ ಗೋಚರ ಎಂಬುದಾಗಿ ವೇದದಲ್ಲಿ ಹೇಳಿದೆ. ಇದರ ಅರ್ಥ ವಿಷಯಾಸಕ್ತ ಮನಸ್ಸಿಗೆ ಅಗೋಚರ ಅಂತ. ವೈಷ್ಣವ ಕರ್ಣ ಹೇಳ್ತಾ ಇದ್ದ, ಆತ ಶುದ್ಧ ಮನಸ್ಸಿಗೆ ಶುದ್ಧ ಬುದ್ಧಿಗೆ ಗೋಚರ ಅಂತ. ಆದ್ರಿಂದೇ ಸಾಧು ಸಂಘ, ಪ್ರಾರ್ಥನೆ, ಗುರುವಿನಿಂದ ಉಪದೇಶ ಇವುಗಳೆಲ್ಲರ ಅವಶ್ಯಕತೆ ಇರೋದು. ಆಗ ಮಾತ್ರವೇ ಚಿತ್ತಶುದ್ಧಿ ಉಂಟಾಗುತ್ತದೆ, ಆಗ ಮಾತ್ರವೇ ಆತನ ದರ್ಶನ ದೊರೆಯುತ್ತದೆ. ಬಗ್ಗಲದ ನೀರಿಗೆ ಶುದ್ಧೀಕರಣ ವಸ್ತುವನ್ನು ಹಾಕಿದರೆ ಆಗ ಅದು ಶುದ್ಧವಾಗುತ್ತದೆ, ಆಗ ಅದರಲ್ಲಿ ಮುಖ ಕಾಣುತ್ತದೆ. ಕೊಳಕಾಗಿರುವ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳೋದಕ್ಕಾಗುತ್ತದೆಯೇ? ಏನ್ ಮಾತು ಹೇಳಿ ನೋಡಿ, ನಾವು ಭಗವಂತನನ್ನ ಕಾಣಬಹುದು. ಆತ ಅವಾಮಾನಸ ಗೋಚರ ಅಂತ ಬೇರೆ ಬೇರೆ ಹೇಳಿದೆ. ಮನಸ್ಸಿಗೂ ಮಾತಿಗೂ ಗೋಚರನಲ್ಲ ಅವಾಮಾನಸ ಗೋಚರ. ವಾಸ್ತು ಅಂದ್ರೆ ಮಾತು, ಮಾನಸ ಅಂದ್ರೆ ಮನಸ್ಸು, ಅದಕ್ಕೆ ಗೋಚರನಲ್ಲ ಅಂತ ವೇದ ಹೇಳ್ತದೆ. ಅದಕ್ಕೆ ಅರ್ಥ ಏನು? ಮನಸ್ಸಿಗೂ ಗೋಚರನಲ್ಲ, ಮಾತಿಗೂ ಗೋಚರನಲ್ಲ, ಅಂದ್ರೆ ಒಂದು ಗೋಚರನೇ ಅಲ್ಲ ಅಂತ ಅವನು ಕಟ್ಕೊಂಡು ನಾನೇನ್ ಮಾಡು ಅನ್ನೋ ಮಾತ್ರ ಹೇಳಬಹುದು. ಆದ್ರೆ ಶ್ರೀರಾಮಕೃಷ್ಣಿ ಒಂದು ಬಹಳ ಮುಖ್ಯವಾದ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ, ವಿಷಯಾಸಕ್ತ ಮನಸ್ಸಿಗೆ ಅಗೋಚರ ಅಂತ. ಮನಸ್ಸಿಗೆ ಅಗೋಚರ ಅಂತಂದ್ರೆ ವಿಷಯಾಸಕ್ತ ಮನಸ್ಸಿಗೆ ಮಾತ್ರ ಅಗೋಚರ ಅಂತ. ಮೊದಲ ಎಷ್ಟು ಓದಿದ್ರು ಕೂಡ ಈ ವಾಕ್ಯ ಓದೋಕ್ಕಿಂತ ಸರಿಯಾಗಿ ಒಂದ್ಸತಿ ಹೀಗೆ ತೂಕಕ್ಕೆ ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ಒಂದೇ ತರ ಓದಿರ್ಬೋದು, ಅದೇ ಬಹಳ ಮುಖ್ಯವಾದ ವಾಕ್ಯ. ಅದನ್ನ ಓದುವ ಸರಿಯಾಗಿ ಒಂದ್ಸತಿ ಕಟ್ಟಿ ಮತ್ತೆ ಮುಂದೆ ಬರ್ತೇವೆ, ಆಮೇಲೆ ಅರ್ಥವಾಗಿಲ್ಲ ಅಂತ ಹೇಳ್ತಾರೆ. ಎಷ್ಟು ಓದಿದ್ರು ಮತ್ತೆ ಪ್ರಶ್ನೆ ಕೇಳೋ ಜಾತಕ್ಕೆ ಮನುಷ್ಯ ಅಂತಂದ್ರೆ ಆ ಎಲ್ಲ ಅರ್ಥ ಆಗಬೇಕಾಗಿತ್ತು ಅಲ್ಲಿ ಒಂದು ವಾಕ್ಯ ಬರೆದಿದ್ದಾನೆ ಅಂತ ಅರ್ಥ. ಮನಸ್ಸನ್ನ ವಿಷಯಾಸಕ್ತಿಯಿಂದ ವಿಮುಕ್ತವನ್ನಾಗಿಸಿಕೊಳ್ಬೇಕು. ಇದನ್ನೇ ವೇದ ಉಪನಿಷತ್ತು ಏನ್ ಹೇಳ್ತದೆ? ನಾವಿರತೋ ದುಶ್ಚರಿತಾತ್ ನಾ ಶಾಂತೋ ನಾ ಸಮಾಹಿತಃ ನಾ ಶಾಂತ ಮಾನಸೋ ಆಪಿ ಪ್ರಜ್ಞಾನೇನೈನ ಮಾಪ್ನುಯಾತ್. ಪ್ರಶಸ್ತ ರೂಪವಾದಂತಹ ಜ್ಞಾನದಿಂದ ಆತ್ಮನನ್ನು ಕಳ್ಕೊಳ್ಳುವಂತ ಸಾಧ್ಯ ಇಲ್ಲ. ಯಾರಿಂದ? ಯಾರು ತಮ್ಮ ದುರ್ನತಿಗಳಿಗೆ ಪೂರ್ಣ ವಿರಾಮ ಹಾಕಿಲ್ಲವೋ, ಯಾರ ಮನಸ್ಸು ಶಾಂತವಾಗಿಲ್ಲವೋ, ಯಾರು ಸ್ವತಃ ಶಾಂತವಾಗಿಯೇ ಇಲ್ಲವೋ, ಯಾರ ಮನಸ್ಸು ಈ ಶಾಂತಿಯ ಪರಿಣಾಮವಾಗಿ ಏಕತ್ರವಾಗಿಲ್ಲವೋ, ಅಂಥವನ ಮನಸ್ಸಿಗೆ ಜ್ಞಾನವೂ ಇಲ್ಲ, ಸಾಕ್ಷಾತ್ಕಾರವೂ ಇಲ್ಲ. ಇದನ್ನ ಕಠೋಪನಿಷತ್ತು ಈ ರೀತಿಯಲ್ಲಿ ಹೇಳ್ತದೆ. ಬಳಿಕ ಇನ್ನೊಂದು ಮಾತನ್ನು ಹೇಳ್ತದೆ. ಯತ್ ವಿಜ್ಞಾನವಾನ್ ಭವತಿ ಅಯುಕ್ತೇನ ಮನಸಾ ಸದಾ ತತ್ಯೇಂದ್ರಿಯಾಣ್ಯವಶ್ಯಾನಿ ದುಷ್ಟಾಶ್ವಾ ಇವ ತಾರತೆ. ಯತ್ತು ಅವಿಜ್ಞಾನವಾನ್ ಭವತಿ ವಿಜ್ಞಾನವಾದ ಅಂದ್ರೆ ಬುದ್ಧಿ ಇರುವವನು ಅಂತ. ವಿವೇಕಪೂರ್ಣವಾದ ಬುದ್ಧಿ ಇರುವವನೇ ವಿಜ್ಞಾನವ. ವಿವೇಕಪೂರ್ಣವಾದ ಬುದ್ಧಿ ಇಲ್ಲದಿರ್ತಕ್ಕಂಥವನೇ ಅವಿಜ್ಞಾನವಾನ್. ಯಾರು ಅವಿವೇಕಿಯೋ, ಯಾರ ಮನಸ್ಸು ಆತ್ಮದಲ್ಲಿ ಸಂಲಗ್ನಗೊಂಡಿಲ್ಲವೋ ಅಥವಾ ಪರಮಾತ್ಮನಲ್ಲಿ ಸಂಲಗ್ನಗೊಂಡಿಲ್ಲವೋ, ಅಯುಕ್ತೇನ ಮನಸಾ ಸದಾ ತಸ್ಯ ಇಂದ್ರಿಯಾಣಿ ಅವಶ್ಯಾನಿ, ಅವನ ಇಂದ್ರಿಯಗಳು ಹತೋಟಿಯಲ್ಲಿ ಇರುವುದಿಲ್ಲ. ಹೇಗೆ ದುಷ್ಟ ಕುದುರೆಗಳು ಸವಾರನ ಹತೋಟಿಯಲ್ಲಿ ಸಿಗುವುದಿಲ್ಲವೋ, ಅದೇ ರೀತಿಯಲ್ಲಿ ಈ ಅಶಿಸ್ತಿನ ಮನಸ್ಸುಳ್ಳವನಿಗೆ ಇಂದ್ರಿಯಗಳು ಹತೋಟಿಗೆ ಸಿಗೋದಿಲ್ಲ. ಯತ್ತು ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ ತತ್ಕೇಂದ್ರಿಯಾಣಿ ವಶ್ಯಾನಿ ಸದಶ್ವ ಇವ ತಾರತೇ. ಆದರೆ ಯಾರ ಬುದ್ಧಿಯಲ್ಲಿ ವಿವೇಕ ಇದೆಯೋ, ಯಾರು ವಿವೇಕ ಕಂಪನನೋ ಮತ್ತು ಯಾರ ಮನಸ್ಸು ಸದಾ ಆತ್ಮನಲ್ಲಿ ನೆಲೆಗೊಂಡಿರುತ್ತದೋ ಅಂಥವನ ಇಂದ್ರಿಯಗಳು ಅವನ ವಶದಲ್ಲಿ ಇರುತ್ತವೆ. ಹೇಗೆ ಒಳ್ಳೆಯ ಕುದುರೆಗಳು ಕುದುರೆ ಸವಾರನ ಹತೋಟಿಯಲ್ಲಿ ಇರುತ್ತವೋ ಆ ರೀತಿಯಲ್ಲಿ ಇಂದ್ರಿಯಗಳನ್ನು ನಿಗ್ರಹಿಸುವುದು ಸಾಧ್ಯವೇ ಸಾಧ್ಯವೇ ಸಾಧ್ಯವೇ ಅನ್ನೋ ಮಾತುಗಳನ್ನು ನಾವು ಕೇಳುತ್ತಲೇ ಇರ್ತೇವೆ. ಯಾವಾಗ ನಮ್ಮ ಮನಸ್ಸನ್ನ ಆತ್ಮಸಂಸ್ಥವನ್ನಾಗಿ ಮಾಡಿಕೊಳ್ತೇವೋ, ನಾನು ಆತ್ಮ, ನಾನು ಬಿದ್ದೋಗ್ತಕ್ಕಂತಹ ಶರೀರ ಅಲ್ಲ, ನಾನು ಪರಮಾತ್ಮನ ಅಂಶ ಅಂತನೋ ಈ ಭಾವನೆಯಲ್ಲೇ ಸದಾ ಇರುವಂತಹ ಪ್ರಯತ್ನ ಮಾಡ್ತೇವೆ ಮತ್ತು ಕ್ಷಣಿಕ ಸುಖ ಕೊಡ್ತಕ್ಕಂತಹ ಭೋಗ ವಸ್ತುಗಳ ಕಡೆಗೆ ಆಕರ್ಷಿತರಾಗದೇ ಇರುವಂತಹ ವಿವೇಕ ಸಂಪೂರ್ಣವಾದಂತಹ ಬುದ್ಧಿಯನ್ನ ನಾವು ಬೆಳೆಸ್ಕೊಳ್ತೇವೋ ಆಗ ಹೇಗೆ ಒಳ್ಳೆಯ ಕುದುರೆಗಳು ಕುದುರೆ ಸವಾರನ ವಶದಲ್ಲಿರುವಂತೆ ನಮ್ಮ ಇಂದ್ರಿಯಗಳು ನಮ್ಮ ವಶದಲ್ಲಿ ಇರುತ್ತವೆ. ಇಂದ್ರಿಯಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತ ನೋಡಿದ್ವಿ. ಇದಕ್ಕಿಂತ ದೊಡ್ಡ ಉದಾಹರಣೆಯನ್ನು ಏನ್ ಕೊಡ್ಬೇಕು? ಮುಂದೆ ಇನ್ನೊಂದು ಮಾತು ಹೇಳ್ತದೆ ಕಟೋಪಂದಿತ್ತು. ಯತ್ವ ವಿಜ್ಞಾನವಾನ್ ಭವತಿ ಅಮನಸ್ಕ ಸದಾ ಅಶುಚಿ ನ ತತ್ಪದ ಮಾಪ್ನೋತಿ ಸಂಸಾರಂ ಚಾದಿಗಚ್ಚತಿ. ಯಾರ ಮನಸ್ಸು ಯಾರ ಬುದ್ಧಿಯಲ್ಲಿ ವಿವೇಕ ಇಲ್ವೋ, ಯಾರ ಮನಸ್ಸು ಚಂಚಲವೋ, ಯಾರ ಮನಸ್ಸು ಅಶುಚಿಯೋ ಕೊಳಕೋ, ಅಂತವನು ಪರಮಪದವನ್ನು ಮುಟ್ಟಲಾರ. ಅಷ್ಟೇ ಅಲ್ಲ, ಮತ್ತೆ ಮತ್ತೆ ಇದೇ ಕೊಳಕು ಸಂಸಾರಕ್ಕೆ ಬರ್ತಾ ಇರ್ತಾನೆ. ಅಶುಚಿಯಾದ ಮನಸ್ಸಿಗೆ ಅಶುಚಿಯಾದ ವಾತಾವರಣದಲ್ಲೇ ಇರೋದಕ್ಕೆ ಆಗುತ್ತೆ. ಸ್ಲಮ್ ಏರಿಯಾದವರಿಗೆ ಎಂತೆಂತಹ ಮನೆಗಳನ್ನು ಕಟ್ಕೊಟ್ರು ಕೂಡ ಅದನ್ನ ಬಾಡಿಗೆ ಕೊಟ್ಟು ಮತ್ತೊಮ್ಮೆ ಹೊಸ ಕಡೆ ಸ್ಲಮ್ ಅನ್ನು ಎತ್ತಿರ್ತಕ್ಕಂಥದ್ದು ಹೇಗೋ, ಸ್ಲಮ್ ನಲ್ಲೇ ಅವ್ರು ಚೆನ್ನಾಗಿ ಬೆಳೆಯೋದು. ಶುಚಿಯಾದ ಮನೆಯಲ್ಲಿ ಒಳ್ಳೊಳ್ಳೆ ಮನೆಗಳಲ್ಲಿ ಅವ್ರು ಸತ್ತೋಗುತ್ತೆ. ಹುಳುಗಳಿವೆ ಅಲ್ಲ, ಹಾಲನ್ನ ಹಾಕಿ ಸತ್ತೋಗ್ಬಿಡುತ್ತೆ. ಕೊಚ್ಚನಾಕಿ ಆಹಾ ಹೇಗೆ ಆಡ್ಕೊಂಡು. ಈ ಸಂಸಾರ ವಾಸನೆ ಅಂತ ಹೇಳ್ತಕ್ಕಂಥ ಅದು ಯಾತಕ್ಕೆ ನಮ್ಗೆ ಅಷ್ಟೊಂದು ಅಂಟ್ಕೊಂಡಿದೆ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ಶುಚಿಗೊಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿಲ್ಲ. ಭಗವನ್ ನಾಮ ಸಂಕೀರ್ತನೆ ಜಪದ ಸಮಾಧಿಗಳ ಮೂಲಕ ನಮ್ಮ ಮನಸ್ಸನ್ನು ಯಾವಾಗ ಶುಚಿಗೊಳಿಸಿಕೊಳ್ತೇವೋ ಆಗ ಭಗವದ್ ಅನುರಾಗ ಅಂತ ಹೇಳ್ತಕ್ಕಂಥ ಅದು ಉತ್ಪನ್ನವಾಗುತ್ತದೆ. ಭಗವಂತನು ಕೂಡ ನಮ್ಮ ಕಡೆಗೆ ಅನುರಕ್ತನಾಗ್ತಾನೆ. ಅದು ಇನ್ನೊಂದು ಬಹಳ ಮುಖ್ಯವಾದಂಥದ್ದು. ಶುಚಿಯಾಗಿರ್ತಕ್ಕಂಥ ವ್ಯಕ್ತಿಗಳ ಕಡೆಗೆ ನಾವು ಹೇಗೆ ಹೋಗ್ತೇವೋ ಹಾಗೇನೇ ನಾವು ಶುಚಿಯಾಗಿರ್ತಕ್ಕಂಥದ್ದು ಭಗವಂತ ನಮ್ಮ ಕಡೆಗೆ ಬರ್ತಾನೆ. ಆ ಮಾತನ್ನು ಹೇಳ್ತದೆ, ಅಮನಸ್ಥ ಸದಾ ಅಶುಚಿ, ಯಾವಾಗಲೂ ಕೊಳತಾಗಿರ್ತಕ್ಕಂಥವನು ಖಂಡಿತವಾಗಿಯೂ ಕೂಡ ಪರಮಪದವನ್ನು ಮುಟ್ಟೋದಿಲ್ಲ. ಅಷ್ಟೇ ಅಲ್ಲ, ಮತ್ತೆ ಮತ್ತೆ ಇದೇ ಸಂಸಾರಕ್ಕೆ ಬರ್ತಾನೆ. ಮನಸ್ಸನ್ನು ಶುಚಿಯಾಗಿಟ್ಟಿರುವಂತಹ ಕಡೆಗೆ ಗಮನವನ್ನು ಕೊಟ್ಟಿದೆ ಈ ಕಠೋಪನಿಷತ್ತು. ಬಹಳ ಮುಖ್ಯವಾದಂತಹದ್ದು. ಶ್ರೀರಾಮಂತೂ ಗೃಹಸ್ಥರಿಗೆ ಬುದ್ಧಿಯನ್ನು ಹೇಳ್ತಾ ಮಾನಸಿಕವಾಗಿ ಪ್ರತಿಯೊಬ್ಬರು ಸನ್ಯಾಸಿಗಳಾಗಿರಬಹುದು ಅಂತ ಒಂದು ಮಾತನಾಡ. ಶರೀರ ಅಂತ ಹೇಳ್ತಕ್ಕಂಥ ಸಂಸಾರದ ಕೊಡಿಯಲ್ಲಿ ಇರಲಿ, ಸಂಸಾರದ ಕಾರ್ಯದಲ್ಲಿ ತೊಡಗಿರಲಿ, ಇನ್ನೇನ್ ಮಾಡಬೇಕಾಗ್ತದೆ? ಆದ್ರೆ ಮನಸ್ಸನ್ನು ಮಾತ್ರ ಶುಚಿಯಾಗಿಟ್ಕೊಳ್ಬೇಕು ಅಂತ ಎಚ್ಚರಿಕೆಯನ್ನು ಹೇಳ್ತಾರೆ. ಮನಸ್ಸಿನಿಂದ ವಿರಕ್ತರಾಗಿರುವಂತಹ ಒಂದು ಮಾರ್ಗವನ್ನ ಅವರು ತೋರಿಸಿಕೊಡ್ತಾರೆ. ನಾನು ನನ್ನ ಮಕ್ಕಳು ಅಂತಲ್ವ, ಈ ಒಂದು ವ್ಯಾಮೋಹ ನನಗೆ ಬೇಡ. ನನ್ನ ಮಕ್ಕಳು ನನ್ನ ಮಕ್ಕಳಲ್ಲ, ನನ್ನ ಹೆಂಡತಿ ನನ್ನ ಹೆಂಡತಿ ಅಲ್ಲ, ನನ್ನ ಮನೆ ನನ್ನ ಮನೆ ಅಲ್ಲ, ನನ್ನ ಸಂಪಾದನೆ ನನ್ನ ಸಂಪಾದನೆ ಅಲ್ಲ. ಹೇ ಭಗವಂತ ಎಲ್ಲ ನಿನ್ನದು ಅಂತ ಹೇಳ್ತಕ್ಕಂತ ಮಾತನ್ನ ಮತ್ತೆ ಮತ್ತೆ ಹೇಳ್ತಾ ಇರಬೇಕು. ನನ್ನದಲ್ಲ ನಿನ್ನದು ಅಂತ ಹೇಳ್ತಕ್ಕಂತಹದ್ದೇ ಸನ್ಯಾಸ. ನನ್ನದು ಅಂತ ಹೇಳ್ತಕ್ಕಂತಹದನ್ನ ಬಿಟ್ಟುಬಿಡುವಂತಹದ್ದೇ ಸನ್ಯಾಸ. ಮಾನಸಿಕವಾಗಿ ಬಿಡಲೇಬೇಕು ಸನ್ಯಾಸಿ ಆದ ಅವನು. ಹೊರಗಡೆನೂ ಬಿಡಬೇಕು, ಒಳಗಡೆನೂ ಬಿಡಬೇಕು. ಆದರೆ ಸಂಸಾರಿ ಆದವನು ಹಾಗೆ ಮಾಡಲು ಸಾಧ್ಯ ಇಲ್ಲ. ಆದ್ರಿಂದ ಅಂತರಂಗದಲ್ಲಿ ಅವನು ಸನ್ಯಾಸಿ ಇರಬೇಕು ಅಂತನ್ನುವ ಮಾತನ್ನ ನಾವಿಲ್ಲಿ ಉಪಯೋಗಿಸಿಕೊಳ್ಬೇಕಾಗುತ್ತೆ. ಬಳಿಕ ಅದೇ ಕಠೋಪನಿ ತಿಳಿಸದೆ ಯತ್ತು ವಿಜ್ಞಾನವಾನ್ ಭವತಿ ಸಮನಸ್ಕಸ್ತದಾ ಶುಚಿ ಸಕುತತ್ಪದಮಾಪ್ನೋತಿ ಯತ್ಮಾಧೋಯೋ ನ ಜಾಯತೆ. ಯಾರಲ್ಲಿ ವಿವೇಕ ಇದೆಯೋ, ಯಾರ ಮನಸ್ಸಲ್ಲಿ ಸ್ಥಿರತೆ ಇದೆಯೋ, ಯಾರ ಮನಸ್ಸು ಸದಾ ಶುಚಿಯ ಆಗಿರುತ್ತದೆ ಅಂತವನು ಆ ಪರಮ ಪದವನ್ನು ತಲುಪುತ್ತಾನೆ. ಅಷ್ಟೇ ಅಲ್ಲ, ಅಲ್ಲಿಂದ ಮತ್ತೆ ಸಂಸಾರಕ್ಕೆ ಬರೋದಿಲ್ಲ. ಯತ್ಮಾ ಭೂಯೋ ನ ಜಾಯತೆ. ಆದ್ರಿಂದ ನಮ್ಮ ಮನಸ್ಸನ್ನು ಶುಚಿಯಾಗಿ ಇಡುವಂತಹ ಒಂದು ಕಾರ್ಯದಲ್ಲಿ ನಾವು ನಿರತರಾಗ್ತೀವಿ. ಸಾಧನೆ ಸಾಧನೆ ಸಾಧನೆ ಅಂತ ಏನು, ಮನಸ್ಸನ್ನು ಶುಚಿಯಾಗಿರೋದೇ ಸಾಧನೆ. ಇನ್ನೇನು ಸಾಧನೆ ಇಲ್ಲ, ಬಾಕಿ ಉಳಿದ ಸಾಧನೆ ಎಲ್ಲ ಭಗವಂತನದ್ದು. ದರ್ಶನ ಕೊಡುವಂತಹ ಸಾಧನೆ ಅವನದ್ದು. ಶುಚಿಗೊಳಿಸಿಕೊಂಡು ತಯಾರು ಮಾಡಿ ಎಲ್ಲ ಇರ್ತಕ್ಕಂಥದ್ದು ನಮ್ದು. ಸ್ವಾಮಿ ಬ್ರಹ್ಮಾನಂದಜಿ ಅಂತಂದ್ರೆ ಶ್ರೀ ರಾಮಕೃಷ್ಣ ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರು. ಒಮ್ಮೆ ಅವರ ಶಿಷ್ಯರಲ್ಲಿ ಒಬ್ಬರ ಹತ್ರ ಹೇಳ್ತಾರೆ, ಬೆಳಿಗ್ಗೆ ಸುಮಾರು 7-30 ಗಂಟೆ ಇರಬಹುದು, ಸರಿ ನಿನ್ನ ಕೋಣೆಗೊಮ್ಮೆ ನಾನು ಬರಬೇಕಾಗಿದೆ, ಹೋಗೋಣ ಅಂತ ಹೇಳಿದ ತಕ್ಷಣ ಆ ಬ್ರಹ್ಮಚಾರಿ ಹೇಳ್ತಾನೆ, ಮಹಾರಾಜ್ ಒಂದು 1/2 ಗಂಟೆ ಬಿಟ್ಟು ಬನ್ನಿ. ಎಷ್ಟಿದೆ ಇವಾಗ ಅವನಿಗೆ ಬ್ರಹ್ಮಾನಂದಜಿ ಮಹಾರಾಜ್ ಬರ್ತಾರೆ ಅಂತ ಹೇಳಿದ ತಕ್ಷಣ ತಲೆಗಳು ಸಿಗಲಿ ಬಿಡಲಾರ. ಕಾರಣ ಏನಪ್ಪ ಅಂತಂದ್ರೆ ಒಳ್ಳೆ ಬಟ್ಟೆ ತೆಗಿಲೇ ಇಲ್ಲ, ಆದ್ಯ ಬಟ್ಟೆನೆಲ್ಲ ಅತ್ಯವ್ಯಸ್ತವಾಗಿ ಬಿಟ್ಟುಬಿಟ್ಟು ಹಾಗೆ ಬಂದ್ಬಿಟ್ಟಿದ್ದಾನೆ. ಬ್ರಹ್ಮಾನಂದ ಸ್ವಾಮಿಗಳನ್ನ ನೋಡ್ತು ಅಂತ ಹೇಳಿದ್ರೆ ಕಣ್ಣುಬಿಟ್ಟವಾಗಿ ಒಂದು ಬೈದೇ ಬೈತಾರೆ ತನ್ನ ಅಶಿಸ್ತಿನ ಒಂದು ನಡವಳಿಕೆಗಾಗಿ. ಅದಕ್ಕೋಸ್ಕರ ಅವನ ತನ್ನ 1/2 ಗಂಟೆ ಬಿಟ್ಟು ಬಂದಿದ್ದ ಸ್ವಾಮಿ. ಆಗ ಸ್ವಾಮಿ ಬ್ರಹ್ಮಾನಂದರು ಸ್ವಾಮಿ ಬುದ್ಧಿಗಟ್ಟಾರೆ, ನೋಡು ಸದಾ ನಿನ್ನ ಹೃದಯವನ್ನು ನಿನ್ನ ಕೋಣೆಯನ್ನು ಚೊಕ್ಕಟವಾಗುತ್ತದೆ. ಹೇಗೆ ನಾನು ಬರ್ತೇನೆ ತಿಳಿದ್ರೆ ನೀನು ಹೇಗೆ ಸಿದ್ಧನಾಗಿ ಬೀಳ್ಬೋದು, ನಾನು ವಾಪಸ್ ಹೋಗ್ಬೇಕಲ್ಲ. ಹಾಗೇನೇ ನಿನ್ನ ಹೃದಯದಲ್ಲಿ ಶುದ್ಧಿಯ ತರತಕ್ಕಂತಹ ಕಾರ್ಯದ ಮೂಲಕ ಅದನ್ನ ಚೊಕ್ಕಟಗೊಳಿಸ್ಕೊಳ್ಳದೆ ಹೋಗಿದ್ರೆ ಬರುವಂತಹ ಬರ್ತಾನೆ ಅಶುದ್ಧಿಯಾಗಿರುವುದು ವಾಪಸ್ ಹೋಗ್ಬೇಕು. ಬರುವಂತ ಯಾವ ಕ್ಷಣದಲ್ಲಿ ಬರ್ತಾನೆ ಅಂತ ಏನು ಖಾತ್ರಿ ಇಲ್ಲ, ಯಾವ ಕ್ಷಣದಲ್ಲೂ ಕೂಡ ಬರಬಹುದು. ಆದ್ರಿಂದ ಪ್ರತಿ ಕ್ಷಣದಲ್ಲೂ ಕೂಡ ನಾವೇ ಚಿರವಾಗಿರ್ಬೇಕು. ಭಗವಂತ ಬರ್ತಾನೆ 4 ಗಂಟೆ ಆದ್ರೂ ಕೂಡ ಬರಲಿಲ್ಲ, ಆದರೆ ಇನ್ನೊಂದು ಸತಿ ಸಾರ್ಸಲ್ಲ. ಆ 4 ಗಂಟೆ ಕಾಲದಲ್ಲಿ ಇನ್ನಷ್ಟು ಒಳಗೆ ತೆಕ್ಕೊಂಡಿರಬಹುದಲ್ಲ, ಪುನಃ ಒಂದು ಸ್ಟಾರ್ ಶುಚಿ ಈಗ ಬರ್ತಾನೆ ಭಗವಂತ ನನ್ನ ಮತ್ತೆ ಕಾಯ್ತಾ ಇಲ್ಲ. ಈ ರೀತಿಯಲ್ಲಿ ನಮ್ಮ ಸ್ವಲೀಯ ಸಿಂಹಾಸನವನ್ನ ಸದಾ ಚೊಕ್ಕಟವಾಗಿ ಇಟ್ಕೊಂಡಿರಬೇಕು ಅಂತಿರ್ತಕ್ಕಂತಹ ಬಗೆಯ ಬಗೆಯ ಮಾತುಗಳನ್ನೆಲ್ಲ ನಾವು ಕೇಳ್ತೇವೆ ಇಲ್ಲಿ. ಆದ್ರಿಂದ ಈ ಬಗ್ಗೆ ಶುದ್ಧಿ ಕಡೆಗೆ ನಾವು ಗಮನ ಕೊಡಬೇಕು ಅಂತ ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಆದ ಶುದ್ಧ ಮನಸ್ಸಿಗೆ ಶುದ್ಧ ಬುದ್ಧಿಗೆ ಗೋಚರ, ಆದ್ರಿಂದ ಸಾಧು ಸಂಘ ಪ್ರಾರ್ಥನೆ ಗುರುವಿನಿಂದ ಉಪದೇಶ ಇವುಗಳೆಲ್ಲದರ ಅವಶ್ಯಕತೆ ಇರುತ್ತೆ. ಹೇಗೆ ಪೊಲೀಸರನ್ನು ನೋಡಿದಾಗ ನಿಮ್ಗೇನು ನೆನಪಿಗೆ ಬರ್ತದೆ ಕಲಿಬಾರದು ಅಂತ, ಈಗ ಹಾಗಲ್ಲ ಅನ್ಸಿಲ್ಲ, ಕಲಿಯೋದಕ್ಕೆಲ್ಲ ಅವರೇ ಸಹಕಾರ ಮಾಡ್ತಾರೆ. ಮಿಲಿಟ್ರಿ ಮ್ಯಾನ್ ಸೇನಾನಿ ಸೈನಿಕರನ್ನು ನೋಡಿದಾಗ ಯುದ್ಧ ಮಾಡಬೇಕು ಅಂತ ಹೇಳ್ತಕ್ಕಂಥ ಭಾವನೆ ಬರುತ್ತೆ. ಇವೆಲ್ಲ ಯುದ್ಧ ಮಾಡ್ತಕ್ಕಂಥವ್ರು. ಹಾಗೆ ಪುರೋಹಿತರು ನೋಡಿದಾಗ ಇನ್ನೊಂದು ಭಾವನೆ ಬರ್ತದೆ, ಹಾಗೆ ಸಿನಿಮಾ ನಟನ ನೋಡಿದಾಗ ಒಂದು ಭಾವನೆ ಬರ್ತದೆ, ಹಾಗೆ ಸಾಧುಗಳನ್ನು ನೋಡಿದಾಗ ಏನ್ ಭಾವನೆ ಬರ್ತದೆ, ಭಗವಂತ ಆನಂದ ಸ್ವರೂಪಿಯಾದ ಭಗವಂತ ಅವನನ್ನು ಪಡೆದುಕೊಳ್ಬೇಕು. ಈ ಸಾಧುಗಳೆಲ್ಲ ಅತ್ತ ಕಡೆ ಗಮನ ಕೊಟ್ಟಿಟ್ಕೊಂಡಿದ್ದಾರೆ. ಈ ಸಂಸಾರದ ಎಲ್ಲ ಆಕರ್ಷಣೆಗಳನ್ನು ಕೂಡ ಬದಿಗೊತ್ತಿ ಇಟ್ಟು ಕಡೆ ಬಂದಿದ್ದಾರೆ. ಏನೋ ಒಳಗಡೆ ರಹಸ್ಯ ಐತೆ. ಆದ್ರಿಂದ ನಾವು ಅದ್ರ ಕಡೆ ಗಮನ ಕೊಡಬೇಕು ಅಂತ ಒಂದು ಭಾವನೆ ಬರ್ತದೋಸ್ಕರ ಸಾಧು ಸಂಘ ಪ್ರಾರ್ಥನೆ ಗುರುವಿನ ಉಪದೇಶ. ಆಗ ಮಾತ್ರವೇ ಚಿತ್ತಶುದ್ಧಿ ಉಂಟಾಗ್ತದೆ, ಆಗ ಮಾತ್ರವೇ ಅವನ ದರ್ಶನ ದೊರೆಯುತ್ತದೆ. ಬಗ್ಗರದ ನೀರಿಗೆ ಶುದ್ಧೀಕರಣ ವಸ್ತುವನ್ನು ಹಾಕಿದರೆ ಆಗ ಅದು ಶುದ್ಧವಾಗ್ತದೆ, ಆಗ ಅದರಲ್ಲಿ ಮುಖ ಕಾಣುತ್ತದೆ. ಕೊಳಕಾಗಿರುವ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವಂತಾಗ್ತದೆ ಅಂತ ಉದಾಹರಣೆ ಕೊಡ್ತಾರೆ. ಹೇಗೆ ಬಗ್ಗಡವಾದ ನೀರಿಗೆ ಶುದ್ಧೀಕರಣದ ಮಾತ್ರೆಯನ್ನು ಹಾಕಿರ್ತಕ್ಕಂಥ ಶುದ್ಧೀಕರಣ ಒಳತದೋ ತಿಳಿಯ ಆಗ್ತದೋ, ಅದೇ ರೀತಿಯಲ್ಲಿ ನಮ್ಮ ಅಸ್ತವ್ಯಸ್ತಗೊಂಡಂತಹ ಮನಸ್ಸಿಗೆ ಭಗವನ್ ನಾಮ ಸಂಕೀರ್ತನೆ ಅಂತಿರ್ತಕ್ಕಂಥ ದ್ರವ್ಯದಿಂದಲೇ ಅದನ್ನು ನಾವು ಶುದ್ಧಗೊಳಿಸಿಕೊಳ್ಬೇಕಾಗಿದೆ. ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸಿಕೊಳ್ಳೋದಕ್ಕೆ ಯಾವ ಮಾರ್ಗ? ಪಾರಾಯಣ, ಸತ್ಕಥಾಲಾಪ, ಸಾಧುಸಂಗ, ಜಪಧ್ಯಾನ, ಸ್ಮರಣೆ, ನಾಮ ಸಂಕೀರ್ತನೆ, ಅದನ್ನೇ ಮತ್ತೆ ಮತ್ತೆ ಮಾಡ್ತಾ ಇರಬೇಕು. ಖಂಡಿತವಾಗಿ ಆ ಶುದ್ಧವಾಗ್ತದೆ. ಶುದ್ಧವಾದಾಗ ಮನಸ್ಸು ಶಾಂತವಾಗ್ತದೆ. ಮನಸ್ಸು ಯಾವಾಗ ಶಾಂತವಾಗ್ತದೋ ಆಗ ಸುಖ ಸಿಗ್ತದೆ. ಸುಖ ಸಿಕ್ಕಿದ ಮೇಲೆ ನಿಮಗೆ ಇನ್ನೇನು ಬೇಕು? ಬೇಕಾದ್ರೆ ಸುಖ. ಯಾವಾಗ ಮನಸ್ಸು ಶಾಂತವಾಗ್ತದೋ, ಸುಖ ಸಿಗ್ತಾ ಇದೆಯೋ, ಆಗ ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಅರ್ಥ. ಒಂದ್ ವೇಳೆ ಕೆಲವರು ಸಾಧನೆ ಮಾಡ್ತಿರ್ತಾರೆ, ಹತ್ತು ಕಡೆ ಇತ್ತು ಕಡೆ ಕೂಡ ಕಂಡು ಹಾಕ್ತಾರೆ, ಅಲ್ಲಿಗೆ ಮೂರು ಹಾಕ್ತಾ ಇರ್ತಾರೆ, ಕಿವಿಗಳನ್ನು ಕೂಡ ಹತ್ತು ಕಡೆ ಇಟ್ಕೊಂಡಿರ್ತಾರೆ. ಹಾಗಾದ್ರೆ ಅವ್ರು ಏನ್ ಸಾಧನೆ ಮಾಡಿತ್ತು? ಅದಕ್ಕೋಸ್ಕರವೇ ನಾವು ನಮ್ಮ ಕುರಿತಾಗಿ ಕಠಿಣವಾಗಿರಬೇಕು, ಇತರದ ಕುರಿತಾಗಿ ಲಘುವಾಗಿರಬೇಕು. ನಮ್ಮ ಕುರಿತಾಗಿ ಬಿಗಿ, ಇತರದ ಕುರಿತಾಗಿ ಎಲ್ಲವೂ. ಇತರರು ಹೇಗೆ ಬೇಕಾದ್ರೂ ಹೋಗಿ, ಅವರವರು ಇಚ್ಛೆಗಂತಾದ್ರೂ ಅವರನ್ನು ಹೋಗಿ, ಅವ್ರ ನಡ್ಕೊಂಡು ಹೋಗೋದು ಅವ್ರು ಹೋಗ್ಕೊಳ್ಳಿ, ಅವ್ರು ಹೋಗ್ಬೇಕು ಅಂತ ಇಷ್ಟಪಟ್ಟಿದ್ದಾರೆ, ಹೋಗ್ಕೊಳ್ಳಿ ಪಾಪ. ಅದನ್ನು ಕೊಟ್ಕೊಂಡು ನಾವೇನ್ ಮಾಡೋದು? ಶ್ರೀಮಾತೆ ಶಾರದಾದೇವಿಯವರು ಹೇಳ್ತಾರೆ, ನಮ್ಮ ಮನಸ್ಸನ್ನು ಮೊದಲೇ ದೋಷಪೂರ್ಣವಾಗಿಸಿಕೊಳ್ಳದೆ ಇತರರ ದೋಷವನ್ನು ನಾವು ಕಾಣೋದಕ್ಕೆ ಸಾಧ್ಯವಿಲ್ಲ. ಬಹಳ ಅರ್ಥಪೂರ್ಣವಾಗಿದೆ. ಇನ್ನೊಬ್ಬ ವ್ಯಕ್ತಿಯ ದೋಷವನ್ನು ನಾವು ಯಾವಾಗ ಕಂಡೆವೋ, ಕಾಣುವಂತಹ ಬುದ್ಧಿ ನಮ್ಮಲ್ಲಿ ಮೊದಲೇ ಇತ್ತು ಅಂತ ಅರ್ಥ. ಅದರಿಂದ ಏನು ಗೊತ್ತಾಗಿದೆ, ಆ ಮನುಷ್ಯನ ದೋಷಕ್ಕೆ ಮೊದಲೇ ನಮ್ಮ ಮನಸ್ಸು ದೋಷಪೂರ್ಣವಾಗಿ ಇದೆ ಅಂತ ಅರ್ಥ. ಶ್ರೀಮಾತೆ ಶಾರದಾದೇವಿಯವರು ಒಂದೊಂದು ಸಣ್ಣ ಸಣ್ಣ ಮಾತ್ರ ಹೇಳ್ತಿದ್ದಾರೆ. ಆ ಸಣ್ಣ ಮಾತಿನಿಂದ, ಆ ಸಣ್ಣ ಮಾತನ್ನು ನಾವೇನಾದ್ರೂ ಅರ್ಥ ಮಾಡ್ಕೊಳ್ಳೋದು ಸಮರ್ಥ ಆದ್ರೆ ನಮ್ಮ ಜೀವನ ಪಾವು ಮಾಡಿ ಹೋಗ್ಬಿಡ್ತದೆ. ಈ ಚಿತ್ತಶುದ್ಧಿಯ ಬಗ್ಗೆ ಇಷ್ಟೆಲ್ಲ ಮಾತುಕಂತ ಬಳಿಕ ಶ್ರೀರಾಮರು ಹೇಳ್ತಾರೆ, ಚಿತ್ತಶುದ್ಧಿ ಆದ ನಂತರ ಭಕ್ತಿ ಉಂಟಾಗ್ತದೆ, ಆಗ ಮಾತ್ರವೇ ಭಗವಂತನ ಕೃಪೆಯಿಂದ ಆತನ ದರ್ಶನ ದೊರೆಯುತ್ತದೆ. ದರ್ಶನ ದೊರೆತ ನಂತರ ಆತನಿಂದ ಆದೇಶ ದೊರೆತರೆ ಆಗ ಲೋಕ ಶಿಕ್ಷಣ ಕಾರ್ಯವನ್ನು ಮಾಡಬಹುದು ಅಂದ್ರೆ ಇತರ ಉಪನ್ಯಾಸಾದಿಗಳೆಲ್ಲ ಮಾಡಬಹುದು. ಅದಕ್ಕಿಂತ ಮುಂಚೆ ಲೆಕ್ಚರ್ ಕೊಡೋದು ಒಳ್ಳೆಯದಲ್ಲ. ಇದರ ಸಂಬಂಧವಾಗಿ ಒಂದು ಹಾಡಿದೆ, ಅದು ಹೇಳ್ತದೆ, ಮೂರ್ತಿಯನ್ನು ನಿಲ್ಲಿಸಿಲ್ಲ ಗುಡಿಯ ಪೀಠದಲ್ಲಿ, ಆದರೂ ಶಂಖವನ್ನು ಓದಿದಿರುವೆ. ದೇವಸ್ಥಾನದಲ್ಲಿ ದೇವರ ವಿಗ್ರಹವೇ ಇಲ್ಲ, ಇವನು ಮಾತ್ರ ಭೌಮಾನ ಶಂಖ ಓದ್ತಾ ಇದ್ದಾನೆ. ಮೊದಲು ಹೃದಯ ಮಂದಿರವನ್ನು ಚೊಕ್ಕಟವಾಗಿರಬೇಕು, ಬಳಿಕ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಗೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಏನಂದ್ರೆ ಏನೂ ಮಾಡಿಲ್ಲ, ಸುಮ್ಮನೆ ಭೋ ಭೋ ಅಂತ ಶಂಖ ಓದಿದ್ರೆ ಏನಾದಾಗಾಯ್ತು? ಇದು ಶ್ರೀರಾಮಕೃಷ್ಣ ಮಾತ್ರ. ಈಗ ವಿಜಯಕೃಷ್ಣ ಗೋಸ್ವಾಮಿ ವೇದಿಕೆಯ ಮೇಲೆ ಕುಳಿತು ಬ್ರಾಹ್ಮ ಸಮಾಜದ ಪದ್ಧತಿಗನುಸಾರ ಉಪಾಸನ ನಡೆಸ್ತಾ ಇದ್ದಾನೆ. ಅದನ್ನು ಮುಗಿಸಿ ಈಗ ಪರಮಾಂಸನಾದರೂ ಬಂದು ಕೊಡಿಸಿಕೊಂಡ ಶ್ರೀರಾಮಕೃಷ್ಣ. ಆಗ ವಿಜಯಕೃಷ್ಣ ಗೋಸ್ವಾಮಿ ಹೇಳ್ತಾರೆ, ನೀವು ಅಷ್ಟೊಂದಾಗಿ ಪಾಪ ಪಾಪ ಅಂತ ಹೇಳ್ತಾ ಇರ್ತಲೇ ಹೇಳ್ತಲೇ ಇರ್ತಿರಲಿಲ್ಲ, ಯಾಕೆ? ಒಂದು ನೂರು ಸಲ ನಾನು ಪಾಪಿ ನಾನು ಪಾಪಿ ಅಂತ ಹೇಳಿದ್ದೆ ಆದ್ರೆ ವ್ಯಕ್ತಿ ಪಾಪಿ ಆಗಿಬಿಡ್ತಾನೆ. ವ್ಯಕ್ತಿ ಅಂತ ದೃಢ ವಿಶ್ವಾಸ ಉಳ್ಳವನಾಗಿರ್ಬೇಕು, ಆತನಿಗೆ ಹೇಳೋದು ಸಾಧ್ಯವಾಗಬೇಕು. ಏನೋ ನಾನು ಭಗವಂತನ ಹೆಸರನ್ನು ಜಪಿಸ್ತಾ ಇದ್ದೇನೆ, ನನ್ನಲ್ಲಿ ಇನ್ನೂ ಪಾಪ ಅಂದ್ರೆ ಅಂತ. ಭಗವಂತ ನಮ್ಮ ತಂದೆ ತಾಯಿ, ಆದರೆ ಹೇಳು, ಹೇ ಭಗವಂತ, ನಿಜ ನಾನು ಪಾಪ ಕರ್ಮವನ್ನು ಮಾಡಿದ್ದೇನೆ ನಿಜ, ಆದರೆ ಇನ್ನು ಮೇಲೆ ಮಾಡೋದಿಲ್ಲ ಅಂತ ಹೇಳು. ಆತನ ನಾಮವನ್ನು ಜಪಿಸಿ ಅದರ ಮಹತ್ವದಿಂದ ದೇಹ ಮನಸ್ಸನ್ನು ಪವಿತ್ರಗೊಳಿಸು, ನಿನ್ನ ನಾಲಿಗೆಯನ್ನ ಪವಿತ್ರಗೊಳಿಸು. ಸುಧುರಾಚಾರೋ ಭಜತೆ ಮಾಮನನ್ಯ ಭಾತ್ ಸಾಧುರೇವ ಸಮಂತವ್ಯ ಸಂವತಿಪೋಹಿತ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಛತಿ ಕೌಂತೇಯ ಪ್ರತಿಜಾನೀ ನಮೇ ಭಕ್ತ ಪ್ರಣಶ್ಯತಿ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನು ಘೋಷಿಸಿದ್ದಾನೆ. ಎಂತಹ ದುರಾಚಾರಿಯಾಗಿದ್ದರೂ ಕೂಡ ಅವನೇನಾದರೂ ನನ್ನನ್ನು ಭಕ್ತಿಯಿಂದ ಆರಾಧಿಸಿದರೆ ತಕ್ಷಣ ಅವನನ್ನು ಸಾಧು ಅಂತ ತಿಳಿದುಕೊಳ್ಬೇಕು, ಸಜ್ಜನಾದ ತಿಳಿದುಕೊಳ್ಬೇಕು. ಅದಕ್ಕೆ ಅವನು ಒಳ್ಳೆಯ ನಿರ್ಧಾರ ಮಾಡಿದ್ದಾನೆ. ಇನ್ಮೇಲೆ ತಾನು ಪಾಪ ಅವನ ಆಜಸ್ವದಿಂದ ಆದ ನಿರ್ಧಾರ ಮಾಡಿದ್ದಾನೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ, ಅವನು ಬಹುಬೇಗ ಧರ್ಮಾತ್ಮನಾಗ್ತಾನೆ. ಶಶ್ವತ್ ಶಾಂತಿಯನ್ನು ನಿಗರ್ಚಿತು, ಶಾಶ್ವತವಾದಂತಹ ಶಾಂತಿಯನ್ನು ಹೊಂದುತ್ತಾನೆ. ಕೌಂತೇಯ ಅರ್ಜುನ ಪ್ರತಿ ಜನಾನಿ, ನಾನು ಪಣ ಕೊಟ್ಟು ಹೇಳ್ತೇನೆ, ಪ್ರತಿಷ್ಠೆ ಮಾಡಿ ಹೇಳ್ತೇನೆ, ನಮೇ ಭಕ್ತ ಪ್ರಣಶ್ಚಿತು. ಎಂತಹ ದುರಾಚಾರಿ ಆದವನು ಕೂಡ ನನ್ನ ಭಕ್ತನಾದ ಪಕ್ಷದಲ್ಲಿ ಅವನು ನಾಶ ಹೊಂದುವುದಿಲ್ಲ ಅಂತಿರ್ತಕ್ಕಂಥ ಮಾತನ್ನ ಶ್ರೀಕೃಷ್ಣ ಅವತ್ತೇ ಹುಡುಕಿದ್ದಾನೆ. ಪಾಪೋಹಂ ಪಾಪಕರ್ಮಾಣಂ ಪಾಪಾತ್ಮ ಪಾಪಸಂಭವ ಅಂತನ್ನುವ ಮಾತನ್ನು ನಾವು ಪ್ರತಿದಿನ ಹೇಳ್ತಾ ಇದ್ದೇವೆ. ಶ್ರೀರಾಮ್ ಕೃತ ಹೇಳ್ತಾ ಅಂತ ಹೇಳಿದರೆ ಪುಣ್ಯೋಹಂ ಪುಣ್ಯಕರ್ಮಾಣಂ ಪುಣ್ಯಾತ್ಮ ಪುಣ್ಯಸಂಭವ. ಪುಣ್ಯ ಸಂಕಲ್ಪ ಮಾಡಬೇಕು, ನಾವು ಪುಣ್ಯಾತ್ಮರು, ಭಗವಂತನ ಕೃಪೆಗೆ ನಾವು ಪಾತ್ರ ಆಗುವುದಕ್ಕೆ ಮಾನುಷ ಜನ್ಮವನ್ನು ಹೊಂದಿದ್ದೇವೆ. ಆದ್ದರಿಂದ ನಾವು ಪುಣ್ಯಾತ್ಮರು, ಭಗವಂತನನ್ನ ನಾವು ಭಕ್ತಿಯಿಂದ ಕರೆದಿದ್ದೇವೆ. ಹೇಗೆ ಭಗವಂತ ನೀನೇ ಗತಿ ನೀನೇ ಮತಿ ಅಂತ ಹೇಳ್ತಕ್ಕಂಥ ಶ್ರದ್ಧೆಯಿಂದ ನಾವು ಅವನು ಕರೆದಿದ್ದೇವೆ. ಇಂದಲೇ ನಮಗೆ ಪಾಪ ತಿಳಿಸ್ತಕ್ಕಂಥ ಈ ಒಂದು ಆತ್ಮಶ್ರದ್ಧೆ ಉಳ್ಳವರಾಗಿರಬೇಕು. ಈ ಮೂಲಕ ನಾವು ಪಾರಾಗೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾರ್ಗವನ್ನ ದೃಢ ವಿಶ್ವಾಸದಿಂದ ಹೇಳಿದ್ದಾರೆ ಶ್ರೀರಾಮಕೃಷ್ಣ. ಇಂದು ಶ್ರೀಕೃಷ್ಣ ಅಂದು ಇಷ್ಟು ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸುತ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುತೇ ಜಗತ್ಸೃಷ್ಟಂ ಪ್ರೇಣಿತೇ ಪ್ರೇಣಿತಂ ಜಗತ್. ಹರಿ ಓಂ.